ನಾವು ಮಧ್ಯ ಹೋಗಿ 95 ಗದ್ದೆಗೆ ಸೇರ್ಕೊಂಡು. ಏನು ಕಾರಣ? ಏನು ಕಾರಣನೋ ಏನೋ, ನಮ್ಮಂದರಿಗೊಂದು ಸ್ವಲ್ಪ ಹುಷಾರಿಲ್ಲ, ಹೋಗಿ ಸೇರ್ಕೊಬಿಟ್ಟು ಹೋಯ್ತಾ ಬರ್ತಾ ರಂಗ ಸಮುದ್ರದಲ್ಲಿ ಆರಂಭ. ಅವ್ರು ಇದು ಮಾಡಿದ್ವಿ. ಇವಾಗ ನಮ್ಮ ಹುಡುಗರು ಸ್ವಲ್ಪ ಎದ್ದಮೇಲೆ ನಾನು ಗದ್ದೆಗೆ ವಾಸ. ನಿಮ್ಮ ಗದ್ದೆಗೆ ವಿಶೇಷ ಏನು ನರಸಯ್ಯನವ್ರೆ? ಗದ್ದೆಗೆ ವಿಶೇಷ ಸರ್, ನಾವು ಇವಾಗ ಏನು ದನ ಊರಿನಲ್ಲೇ ಬಿಟ್ಬಿಟ್ಟಿಲ್ಲ, ಒಂದು 3 ಏನೂ ಮಾಡಲಿಲ್ಲ. ಮನೆ ಒಂದು ಮನೆ ಮಾಡ್ಕೊಂಡು ಸುಮಾರಾಗಿ ಒಂದು ಅಪ್ಪು ಒಂದು 7 ಚದ್ರ ಮನೆ ಮಾಡಿದ್ನು. ಮಾಡಾದಮೇಲೆ ಹಂಗೆ ಕೂತ್ಕೊಳ್ಳೋದೇನು ಅಂದ್ಬಿಟ್ಟು ನಮ್ಮ ಮನೆಯವರು ಹೂ ಕಟ್ತಾಯಿದ್ರು ಸರ್, ಹೂ ಕಟ್ಟಿ ಕಟ್ಟಿ ಇದು ಮಾಡ್ತಿದ್ರು. ಅವ್ರು ಏನು ಮಾಡಿದ್ರು, ಒಂದು ಹಸು ಹಿಂಗೆ ಕುಂತ್ಕೊಂಡು ಆಗಿಲ್ಲ ಅಂದ್ಬಿಟ್ಟು ಒಂದು ಹಸು ತಗೋ ಅಂತ ಅವರೊಂದು ಹಸಿಗೆ ದುಡ್ಡು ಕೊಟ್ಟರು. ಒಂದು ಕಟ್ಸಿದೆ 6,500 ಕೊಟ್ಟು ಒಂದು ಕಟ್ಸಿ ತಗೊಂಡೆ. ಅದು ಮೇವ್ ತಂದು ಮೇವ್ ಮಿಕ್ಕತ್ತಿತ್ತಲ್ಲ ಅಂದ್ಬಿಟ್ಟು ಇನ್ನೊಂದು ಕಟ್ಸಿ ನಾ ತಗೊಂಡೆ. ನಿಮ್ಮ ಮನೆಯವರೇ ನಿಮಗೆ ದುಡ್ಡು ಕೊಟ್ಟರೆ? ನಮ್ಗೆ ಅವ್ರು ಕೊಟ್ಟರು ಸರ್. ನೋಡಿದ್ರು ಹೂ ಕಟ್ಟಿ ಕಟ್ಟಿಗೆ ಅದು ದಿನ 5 10 ಹೂ ಕಟ್ಟಿ ಕಟ್ಟಿ ಮಡಗಿದ್ರು. ನೋಡಿದ್ರ ಅವರು ಅಷ್ಟು ಮಾಡಿದ್ರು ಸರ್, ನಾ ಇನ್ನೊಂದು ತಗೊಬಂದೆ. ನಾನು ಎರಡಕ್ಕೂ ಹುಲ್ಲು ಮೇವು ಮಿಕ್ತದಲ್ಲ, ನೀವೊಂದು ತಗೊಂಬಂದು ಲೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು 2 ತಗೊಂಬಂದು. ಅಲ್ಲ, ಅವರು ಹೂ ಕಟ್ಟು ದುಡ್ಡು ಕೊಟ್ಟರು, ನೀವೇನು ಮಾಡಿ ದುಡ್ಡು ಸಂಪಾದನೆ? ನಾವು ಒಂದು ಸ್ವಲ್ಪ ಕೂಲಿ ಅದು ಮಾಡ್ತಿದ್ದ ಊರಲ್ಲಿ ಆರಾಮದಲ್ಲಿ ಏನೋ ಒಂದು ಸ್ವಲ್ಪ ವರ್ಷ ಬಳ್ಕೊಂಡು ಅವ ಅಂತ ಇದು ಮಾಡ್ಕೊಂಡು. ಆಯಿತು, ಸಂತೋಷ. ಆಮೇಲೆ ಆಮೇಲೆ ಸರಿ 13,000 ಕೊಟ್ಟು 2 ಕಟ್ಸು ಸೇರಿಸ್ಕೊಂಡಾಯ್ತು. ಅವು ಸಣ್ಣ ಗಾಡ್ಸ್ಗಳು ಏನೂ ಆಗೋಕ್ಕಿಲ್ಲ ಅಂತ ಹೇಳ್ತಾ ಇದ್ರು ಸರ್. ಆವಾಗ ಒಂದು 6 ಚೆಂದ ಮೇಯಿಸ್ದೆ ಸರ್. 6 ಇಟ್ಟು ಕೊಡ್ಸ್ಕೊಂಡೆ ಸರ್. ಇಟ್ಟು ಇಟ್ಟು ಕೊಡ್ಸ್ಕೊಂಡ್ಮೇಲೆ 2 ಒಂದೊಂದು ಹೆಂಗಾರ ಆಗ್ತದೆ ಸರ್, ಹೆಂಗಾರ ಅದೃಷ್ಟ. ಆಮೇಲೆ 2 ಹಾಲು ಕರಿತಾ ಇದ್ದ ಸಮಯ ಹಾಲು ದಿನ ಬೆಳಿಗ್ಗೆ ಒಂದು 7-8 ಲೀಟ್ರು, ಸಾಯಂಕಾಲ ಒಂದು 8-10 ಲೀಟ್ರ್ ಗಂಟಲು ಆಗೋದು. ನಾವು ಬೆಳಿಗ್ಗೆ ಹೊತ್ತು ಮೀಸ್ತಿಂದ ಸಾಯಂಕಾಲ ಹಾಲು ಚಕ್ರಿತವೆ, ಮಧ್ಯಾಹ್ನ ಬಿಟ್ಟು ಬೆಳಿಗ್ಗೆ ಹಾಲು ಚಕ್ರಿತೇವೆ ಆವತ್ತು ದಿನ. ಓ, ಇನ್ನೊಮ್ಮೆ ಹೇಳಿ. ಯಾರು ಬೆಳಿಗ್ಗೆ 8-9 ಬಿಟ್ಟು 2 ತಂದು ದನ ಕಟ್ಟಾಕ್ತಾರೆ ಮನೆ ತಕ್ಕೆ, ಅವು 3-2 ಮೇಲೆ ಆರೋಗ್ಯ ಆಗಿದ್ದು ಸಾಯಂಕಾಲಕ್ಕೆ ಹಾಲು ಚಕ್ರಿತವೆ. ಸರಿ. 1-2 ಮೇಲೆ 12 ಮೇಲೆ ಬಿಡ್ತಾರೆ ದನಗಳು. ಅವರು ಏನು ಮಾಡ್ತವೆ, 7 ಮೇಲೆ ಬಿಟ್ಟು ಹಾಲು ಒಂದು ಸ್ವಲ್ಪ ಅಷ್ಟು ಕರಿಕಿಲ್ಲ, ಅದು ಬೆಳಗಾನ ಮಲ್ಕಾಕಿ 10-12 ಅದರಲ್ಲಿ ಬೆಳಿಗ್ಗೆ ಹಾಲು ಹಚ್ಚು, ಅವು 1 2 ಲೀಟ್ರ್ ಚಕ್ರಿತವೆ. ಯಾವುದು ಒಳ್ಳೇದು ಅಂತೀರಿ ಹಸು ಆರೋಗ್ಯ ದೃಷ್ಟಿನಲ್ಲಿ? ಹಸು ಆರೋಗ್ಯದಲ್ಲಿ ಸರ್, ನಮ್ಮ ಒಂದೊಂದು ಅವ್ರಿಗೆ ಒಂದು ಕಂದಂಗೆ ಆಯ್ತು ಸರ್. ನಮಗೆ ಈ 2 ವರ್ಷ ವಾಸ ಏನೋ ಕಾಣುತ್ತೆ ಸರ್ ಪೂರ್ತಿ. ಅಲ್ಲ, ಬೆಳಗ್ಗೆ ಮೇಯಿಸ್ಬಿಟ್ಟು ಸಂಜೆ ಯಾರು ಕರ್ಕೊಳ್ಳೋದು ಒಳ್ಳೇದು? ಅದು ಸಾಯಂಕಾಲ ಹರ್ಕೊಂಡ್ರೆ ಒಂದು ಸರ್ ನಮ್ಮ ಸಮಯ ಇರುತ್ತೆ. ಬೆಳಿಗ್ಗೆ ಆರಾಮ ಕುಂಟಾಗ್ಬಿಟ್ಟಾಗ 12 ಮೇಲೆ ದನ ಬಿಡ್ತೀವಿ. ಓ, ಸರಿ ಸರಿ. ಆರಾಮಿಲ್ದೋದಾಗ ಏನು ಮಾಡ್ತೀವಿ, 9 ಹೋಗಿ ದನ ಮೇಯಿಸ್ಕೊಂಡು 2 ತಂದು ಮನೆ ಕಟ್ಟಾಕ್ಬಿಡ್ತೀವಿ. ಸಣ್ಣ ಪತ್ ನೀರ್ಗಿರ್ ನೋಡು ಕೊಯ್ ಜಮೀನು ಹತ್ರ. 2 ಇದ್ದಿದ್ದು ಎಷ್ಟಾಗದೆ ಈಗ? 2 ಆಗಿದ್ದು ಸರ್ ಇನ್ನೆರಡು ಕರೆ ಆಗ್ತದೆ ಸರ್. ಮನೆಗೆ 1 ಮೇಲೆ 3 ಇನ್ನೊಂದು ಕರ ಒಂದೊಂದು ಕರ ಆಗ್ತದೆ. 4 ಕರ 2 ಹಸು, ಅದು 6 ಒಟ್ಟು. 6 ಹಿಂಗೆ ದಿನ ಒಂದು 15 ಲೀಟ್ರ್ ಬೆಳಿಗ್ಗೆ ಒಂದು 15 ಲೀಟ್ರ್ ಸಾಯಂಕಾಲ 15 ಲೀಟ್ರ್ ಹಾಲು ಕರ್ಕೊಂಡು ಇದು ಮಾಡ್ತೀವಿ. ಕೆಲವು ಊರಿಗೆ ಅತಿ ಆಗ್ಬಿಟ್ರೆ ಅವ್ರ ತಾಯಿ ಅಟ್ಬಿಡ್ತಿದ್ನು, ನಮ್ಮ ಸಂಬಂಧಿಕರಿಗೆ ಒಟ್ಟನ ಒಬ್ಬರು ಬೇರೆ ಹಾಲಿಲ್ಲ ಕಣಪ್ಪ ಅನ್ಕೊಂಬಂದ್ಲು ಬೆಂಕ್ಸು, ನಮ್ಮ ಮನೆಯವರು ಕೊಟ್ಬಿಡ್ತಾರೆ ಅಂದ್ಬಿಟ್ಟು ಇಲ್ಲ ಅಂತ ಇದ್ರು. ನನ್ನ ದೇವಸ್ಥಾನ ನಿಂತು ಬತ್ತಾ ಇರೋದ್ರೊಳಗೆ ಅವ ಅಮ್ಮ ನಿಂತ್ಕೊಂಡ್ರು ಬಾಗಲ್ತು. ಬಂದು ಅಪ್ಪ ಮಗಿಗೆ ಹಾಲಿಲ್ಲ ಕಣಪ್ಪ ಅಂತಂದ್ರು, ಕೊಡಮ್ಮ ಅದೇನು ಕೊಟ್ಟೆ ಕೊಡಮ್ಮ. ಆಗ ಒಂದು ಹಸು 4 ಲೀಟ್ರ್ ಹಾಲು ಕಟ್ಟಿತ್ತು ಬಂದು, 4 ಲೀಟ್ರ್ ಹಾಲು ಕಟ್ಟಿದ್ರೆ ಏನು ಮಾಡುತ್ತೆ ಅಟ್ಕೋಗಮ್ಮ ಅನ್ನಲ್ಲ. ಅವಳು ಹಸು ಹಿಡ್ಕೊಂಡು ಹೋಗಿ ಕಡಿಸಿತ್ತು, 4 ಕಡಿಸು ಅದನ್ನ ಮೈ ತಿಡ್ತಿದ್ಲು. ಅಮ್ಮ ಹಿಡ್ಕೋದೆ ಅಮ್ಮ ಅಂದು, ನಮ್ಮ ಮನೆಯವ್ರಿಗೆ ಸ್ವಲ್ಪ ಕೋಪ ಬಂದ್ಬಿಡ್ತಳು. ಹಸ ಕೊಟ್ಟರು ಕರೆನು ಕೊಡ್ತಾ ಇರಲಿ ಇವರು ಅಂತ. ಅಮ್ಮ ಮೇಯಿಸಿ ಅಮ್ಮನ ಮೇಯಿಸ್ತೀನಿ ಕಣಪ್ಪ ಅಂತಂದ್ಲು. ಅವ್ರೇನು ಮಾಡಿದ್ರು, 10 ಮೇಯಿಸಿದ್ರು ಕರ ಕೊಟ್ಬಿಟ್ರು ಸಮಯ ಯಾರಿಗೂ ಕೊಟ್ಬಿಟ್ರು. ಅದು ಒಂದು ಹೆಂಗಾರ ಹಾಕದೆ ಅದು ಅದು ಈಗ 5 ಹೆಂಗಾರ ಹಾಕದೆ ಸಮಯ ಅವ್ರು ಕೊಟ್ಟಿರೋದು, ನಮ್ಮದು 2 ಅವ್ರದ್ದು 3 ಹೆಂಗಾರ ಈಗ ಓದೋರನು ಅಂತ ಕರೆ ಆಗ್ತು. ಈಗ ನಿಮ್ಮ ಪ್ರಧಾನವಾದ ಕಸಬು ಹೈನುಗಾರಿಕೆ, ನಮ್ಗೆ ಈಗ ಹೊಸ ಸಾಕ್ತೀರಿ, ಹಾಲನ್ನ ಕರೆದು ಮಾರಾಟ ಮಾಡ್ತೀರಿ, ಡೈರಿಗೆ ಹಾಕ್ತೀವಿ, ಬಂದವ್ರು ಬಿಟ್ಟು ಕೊಡ್ತೀವಿ. ಜಮೀನು ಈಗ ಗದ್ಗೆನಲ್ಲಿ ಇಲ್ಲ? ಗದ್ಗಲ್ಲಿಲ್ಲ ಸರ್, ನಮ್ಗೆ 1 ಕ್ವಿಂಟಲ್ ಜಮೀನಿಲ್ಲ. ಮೇವಿಗೆಲ್ಲ ಏನು ಮಾಡಿರಿ? ಮೇವಿಗೆ ಒಂದು 20 ಕ್ವಿಂಟಲ್ ಜಮೀನು ನಮ್ಮ ಮನೆ ಎದುರಿಗೆ ಬೋರೆಲ್ನವ್ರದ್ದು ಮಾಡ್ಕೊಂಡಿದ್ದೀನಿ, 10,000 ಕೊಡೋದು. ಆಗ ಸುತ್ತಮುತ್ತ ಜಮೀನುಗಳಲ್ಲಿ ಹುಲ್ಗೆ ನಮಗೇನು ತೊಂದರೆ ಇಲ್ಲ. ಹೌದಾ? ನಮ್ಗೆ ಯಾವಾಗಲೂ ಬೇಡ ಅಂತ ಯಾರು ಹೊಂದಿಲ್ಲ ಎಲ್ಲಿವರೆಗೂ. ಈಗ 8 ಆಯ್ತಾ ಬತ್ತವದು, ಒಬ್ಬರು ಹುಲ್ ಕುಯ್ಯಬೇಡಿ ಅಂತ ಹೇಳಿಲ್ಲ ಸರ್. ನಿಮ್ಮ ಬಗ್ಗೆ ಹೇಳಿ ಬೀರೇಗೌಡ್ರೆ. ಸರ್ ನಮಸ್ತೆ, ನಾನು ಗದ್ದಿಗೆಲೆ ಹೊಸ ಇದ್ದೀನಿ, ನಾನು ಸಾಫ್ಟ್ವೇರ್ ಇಂಜಿನಿಯರ್ ಓದಿದ್ದೀನಿ, ಅಂದರೆ ಬಿ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಕಂಪ್ಲೀಟ್ ಆಗಿದೆ ಸಾಫ್ಟ್ವೇರ್ ಇಂಜಿನಿಯರ್. ಈಗ ಸದ್ಯಕ್ಕೆ ವರ್ಕ್ ಫ್ರಮ್ ಹೋಮ್ನಲ್ಲಿ ಇದ್ದೀನಿ. ಏನಪ್ಪಾ ಅಂದರೆ ನಾನು ಅಪ್ಪ ಅಮ್ಮ ಜೊತೆ ಇರೋದ್ರಿಂದ ನನ್ನ ಬಿಡುವಿನ ವೇಳೆ ಇರುತ್ತೆ, ಬೆಳಿಗ್ಗೆ 9:30 ಬಿಡುವಿರುತ್ತೆ, ಆಮೇಲೆ ಆಫ್ಟರ್ 6:30 ಮೇಲೆ ಬಿಡುವಿರುತ್ತೆ. ಆವಾಗ ನಾನು ಹಸುಗಳ ಜೊತೆ ಸ್ಪೆಂಡ್ ಮಾಡ್ತೀನಿ, ಅಪ್ಪ ಮತ್ತು ಅವ್ರಿಗೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತೀನಿ ನಾನು, ಅಸಿಸ್ಟೆಂಟ್ ಅಸಿಸ್ಟೆಂಟ್ ಆಗಿ, ಯಾಕಂದರೆ ಅವರು ಕಂಟಿನ್ಯೂ ಆಗಿ ವರ್ಕ್ ಮಾಡ್ತಿರ್ತಾರೆ. ನೋಡಿ, ಇಂಜಿನಿಯರ್ನ ಅಸಿಸ್ಟೆಂಟ್ ಆಗಿ ಇಟ್ಕೊಬಿಟ್ಟಿದ್ರಿ ತಾವು ನರ್ಸಯ್ಯನವರು. ಯಾಕಂದರೆ ಸರ್, ಅದು ಅವ್ರಿಗೆ ದಿನಪೂರ್ತಿ ವಾರಪೂರ್ತಿ ಕೆಲಸ ಇದ್ದೇ ಇರುತ್ತೆ ಯಾವಾಗಲೂ. ಅವ್ರಿಗೊಂದು ಬಿಡುವು ಸಮಯ ಬೇಕು. ನಮ್ಮನೆ ಅಂತಲ್ಲ, ಎಲ್ಲರೂ ಪ್ರತಿಯೊಬ್ಬರಿಗೂ ಅಷ್ಟೇ, ಮನೇಲಿ ಮಿನಿಮಮ್ ಇಬ್ಬರು ಇದ್ದೇ ಇರ್ತಾರೆ ಯಾವಾಗಲೂ. ಒಬ್ರಿಗೊಬ್ರು ಸಪೋರ್ಟ್ ಆಗಿದ್ದಾಗಲೇ ಮಾತ್ರ ಅದು ಕಂಟಿನ್ಯೂ ಆಗಿ ಲಾಂಗ್ ಟೈಮ್ ತೊಗೊಳೋಕ್ಕೆ ಹೆಲ್ಪ್ ಆಗುತ್ತೆ. ಅದರ್ವೈಸ್ ಇಲ್ಲಾಂದ್ರೆ ಅವ್ರಿಗೆ ತುಂಬ ಬೇಜಾರಾಗೋದು, ಬೋರ್ ಆಗೋದು, ಅದು ಹಾಗೆ ಆಗೋಕ್ಕೆ ಸಾಮಾನ್ಯ, ಅದು ಮನುಷ್ಯನ ಸ್ವಭಾವ ಅದು. ಹಾಗಾಗಿ ನಾನೇನು ಮಾಡ್ತೀನಿ, ಶನಿವಾರ ಬಾನುವಾರ ಫ್ರೀ ಇರುತ್ತೆ, ರಜೆ ಇರುತ್ತೆ, ಆ ಟೈಮಲ್ಲಿ ಏನು ಮಾಡ್ತೀನಿ, ನಮ್ಮ ಅಪ್ಪಾಜಿಗೆ ಉಲ್ಕುಯ್ ಕೊಡೋದು, ಹಸುಗಳು ತಪ್ಪಿ ಹೊರಾಕೋದು, ಹಸು ತೊಳೆಯೋದು, ಆಮೇಲೆ ನೈಟು ಮತ್ತು ಬೆಳಗ್ಗೆ ಡೈರಿಗೆ ಆತಕೋ ಹಾಕೋದು, ಇಷ್ಟು ಕೆಲಸ ನಾನು ಮಾಡ್ತಿರ್ತೀನಿ. ಏನು ಮಾಡ್ತೀನಿ, ಡೈರಿಗೆ ಹಾಲು ಹಾಕೋದು ತೊಗೊಂಡೋಗಿ, ಇಷ್ಟು ನನ್ನಿರುತ್ತೆ. ನಿಮಗೆ ವ್ಯವಸಾಯ ಮುಂಚೆಯಿಂದಲೂ ಇಷ್ಟ ಆಯ್ತಾ? ನಾವೆಲ್ಲ ಬಡವರ್ಗದಿಂದ ಅಂದರೆ ತೀರಾ ಕೆಡವ ಮಾಡ್ತಿಂದಲೇ ಬಂದಿದ್ದು. ಅಂದರೆ ನಮ್ಮ ಮಾವ ಅವ್ರ ಜೊತೆ ಬೆಳೆದಿದ್ದಾಗ ಅವ್ರ ಹಸುಗಳು ಚೆನ್ನಾಗಿ ಸಾಕ್ತಾಯಿದ್ರು. 7 ಇಯರ್ಸ್ ಇದ್ದಾಗ ನನಗೆ ಹಾಲು ಕರೆದು ಗೊತ್ತಾಯಿತು. ಆವಾಗಿಂದ ಕಂಟಿನ್ಯೂ ಹಸು ಬಗ್ಗೆ ಕಾಳಜಿ, ಆಮೇಲೆ ತೊಪ್ಪೆ ಗೊರಾಕೋದು, ಹಾಲು ಕರಿಯೋದು, ಹಸು ಮೇವು ಹಾಕೋದು. ಅಂದರೆ ನಿಮ್ಗೆ 7ನೇ ವಯಸ್ಸಿದ್ದಾಗಲೇ ಹಾಲು ಕರಿತಾ ಇದ್ರಿ ನೀವು? ಹೌದು ಅಲ್ವೇ? ಹೌದು. ಈಗ ಗದ್ದಿಗೆ ವಿಶೇಷ ಏನು? ಭಾಳ ಜನ ಮಾತಾಡ್ತಾರೆ ಗದ್ದಿಗೆ ಬಗ್ಗೆ. ಸರ್, ಗದ್ದಿಗೆ ನಾವು 35 ವರ್ಷದ ಹಿಂದೆ ನಾವು ಅಲ್ಲಿ ಬಂದು ಸೇರ್ಕೊಂಡಿದ್ದು. ಆದರೆ ನಮ್ಮ ತಾಯಿಗೆ ನಮ್ಮ ಅವಾಗ ಹುಷಾರಿರಲಿಲ್ಲ ಆ ಟೈಮಲ್ಲಿ ನಾವು ಚಿಕ್ಕವರಿದ್ದಾಗ. ಅವ್ರು ಏನಪ್ಪ ಒಂದು ಸಂಕಲ್ಪ ಮಾಡ್ಕೊಂಡ್ರು, ನಾವು ಎಲ್ಲೋದ್ರೂ ಹಾಸ್ಪಿಟಲ್ ತೊರೆದ್ರು, ದೇವ್ರುಗಳು ತೊರೆದ್ರು, ಎಲ್ಲೋ ಅವ್ರಿಗೆ ಹುಷಾರು ಆಗ್ತಾನೇ ಇರಲಿಲ್ಲ. ನಮ್ಮ ಮಕ್ಕಳಿಗೆ ನನ್ನ ತಾಯಿಗೆ ಉಳ್ಕೊಬಿಟ್ರೆ ಸಾಕು, ನಾನು ಸೇವೆ ಮಾಡ್ಕೊಂಡು ಬಿಡ್ತೀನಿ, ಅಲ್ಲಿ ಗದಗಿಲಿ ಇದ್ಬಿಡ್ತೀನಿ. ಅಲ್ಲಿ ಗದಗಿಲಿ ಶ್ರೀ ಕೆಂಡಗನೇಶ್ವರ ಸ್ವಾಮಿ ಭಾಳ ದೇವಸ್ಥಾನ ಇದೆ, ಶಕ್ತಿಯುತ ಸ್ಥಳ ಅದು. ಅಲ್ಲಿ ಬಂದಾಗ ಅಲ್ಲಿ ವರ ಆಯಿತು, ಅಲ್ಲಿ ವರ ಕೆಡುವ ಸ್ವಭಾವ ಇದೆ. ಒಳ್ಳೇದಾಗುತ್ತಂದ್ರೆ ಬಲಡೆ ಬೀಳುತ್ತೆ, ಇಲ್ಲಾಂದ್ರೆ ಎಡಗಡೆ ಬೀಳುತ್ತೆ. ಯಾವಾಗ ಅಲ್ಲಿ ಬಂದು ಕೇಳಿಕೊಂಡ್ರು, ಒಂದು ಒಳ್ಳೆ ಮನಸ್ಸಿನಿಂದ ಸಂಕಲ್ಪ ಮಾಡಿ ಅವ್ರು ಬಲಗಡೆ ಆಯಿತು, ಅವ್ರು ನಿರ್ಧಾರ ಮಾಡಿದ್ರು, ಸರಿಯಪ್ಪ ನಾನು ಇಲ್ಲೇ ಉಳ್ಕೊಬಿಡ್ತೇನೆ, ನನ್ನ ಮಕ್ಕಳಿಗೆ ಎಲ್ಲ ನೀನೆ, ಇವತ್ತಿಂದ ತಂದೆ ತಾಯಿ ಅವ್ರ ಜೀವನ ಎಲ್ಲ. ಈಗ ನಮಗೆ 5 ಎಕರೆ ಜಮೀನಿತ್ತು ಬ್ರಹ್ಮಸಮುದ್ರದಲ್ಲಿ, ಬಂದು ಬಳಗ ಎಲ್ಲ ಅಲ್ಲೇ ಇದ್ದರು. ಆವಾಗ ನಮ್ಮ ಅಮ್ಮನಿಗೆ ಅದು ಬಿಟ್ಟರು ಎಲ್ಲ ಇದ್ರೂ ಜೀವನ ನೆಮ್ಮದಿ ಇಲ್ಲ ಅಂದರೆ ಏನು ಇಲ್ಲ ಅಂತ. ಆ ಟೈಮಲ್ಲಿ ಏನು ಮಾಡಿದ್ರು, ಈ ನಿರ್ಧಾರ ಮಾಡಿದ್ರು, ಇಲ್ಲೇ ಉಳ್ಕೊಬಿಟ್ರು 35 ವರ್ಷದಿಂದ. ಆವಾಗ ಅಪ್ಪ ರಂಗಸಮುದ್ರ ಇರೋದು, ಇಲ್ಲಿ ಬರೋದು, ಅಲ್ಲಿ ಬರೋದು, ಈ ಥರ ಓಡಾಡ್ಕೊಂಡಿದ್ರು. ಎಷ್ಟು ಜನ ಮಕ್ಕಳು? ಇಬ್ಬರು ಸರ್. ಇಬ್ಬರ? ನಾನು ನನ್ನ ತಮ್ಮ ಇಬ್ಬರಿದ್ದೀವಿ. ಅಂದರೆ ಆ ಟೈಮಲ್ಲಿ ಅವರು ಮಾಡೋದ್ ರೀತಿ ಅಂದರೆ ಆದಾಯ ಇಲ್ಲ ಆವಾಗ, 0 ನಮಗೆ ಬಂದಾಗ. ಆವಾಗ ನಮ್ಮಮ್ಮ ಏನು ಮಾಡಿದ್ರು, ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಹೂ ಕಟ್ಟೋದು, ಅಂದರೆ ದೇವಸ್ಥಾನ ಸ್ವಲ್ಪ ಕ್ಲೀನ್ ಮಾಡೋದು, ಅಲ್ಲಿ ದೇವಸ್ಥಾನ ಸೇವೆ ಮಾಡೋದು, ಬಂದು ಸ್ವಲ್ಪ ದುಡ್ಡು ಕೊಡ್ತಿದ್ರು. ದೇವಸ್ಥಾನ ಇರೋಕ್ಕೆ ಜಾಗ ಕೊಟ್ಟಿದ್ರು ನಮಗೆ, ಒಂದು ನಮ್ಮ ಮನೆ ಥರ ಕೊಟ್ಟಿದ್ರು. ಅದು ಬಿಟ್ಟು ಏನೂ ಇಲ್ಲ ಆ ಟೈಮಲ್ಲಿ. ಆವಾಗ ದುಡ್ಡು ಅಂದರೆ ಹೂ ಕಟ್ಟೋದು, ಬೆಳಿಗ್ಗೆ ಕೆಲಸ ಮಾಡೋದು, ಸಾಯಂಕಾಲ ಹೂ ಕಟ್ಟೋದು. ಇಲ್ಲ, ಅಲ್ಲಿ ಗದ್ದಿಗೆನಲ್ಲಿ ಹೂ ತುಂಬ ಬೆಳೀತಾ ಇದ್ರ? ಹೂ ಬೆಳೀತಾ ಸರ್, ಸುತ್ತಮುತ್ತಲಲ್ಲಿ ಹೂ ಬೆಳೆದು ಅಲ್ಲಿ ಟೆಂಡರ್ಗೆ ಹೋಗ್ತಾರೆ ಸರ್. ಈಗ ಒಬ್ಬರಿಗೆ 1,000 ಆರು ಜನವರೆಗೂ ಹೂ ಕಟ್ಟುತ್ತೆ. ಎಲ್ಲಿ ದೇವಸ್ಥಾನ? ಸುತ್ತಮುತ್ತ ಸುತ್ತಮುತ್ತ ಗೌರಿಪುರ, ಧರ್ಮಪುರ, ಅಲ್ಲೆಲ್ಲ ಹೂ ಸಖತ್ತು ಬೆಳೀತಾರೆ. ಏನು ಹೂ ಬೆಳೀತಾರೆ? ಪ್ರತಿಯೊಂದು ಚೆಂಡು, ಕಾಕಡ, ಪ್ರತಿಯೊಂದು ಹೂ ಬೆಳೀತಾರೆ ಸರ್ ಹಳ್ಳಿಲಿ. ಗೌರಿಪುರ ಅಂತ ಇದೆ ಅಲ್ಲಿ, ಅಲ್ಲೆಲ್ಲ ಒಂದು 5-6 ಹಳ್ಳಿ ಹೂ. ಚೆಂಡು ಹೂ, ಕಾಕಡ, ಸೇವಂತಿಗೆನೂ ಬೆಳೀತಾರೆ? ಸಂಬಂಧ ಮಲ್ಲಿಗೆ? ಮಲ್ಲಿಗೆ ನೋಡಿಲ್ಲ ಸರ್, ಇಷ್ಟು ಮಾತ್ರ ಬೆಳೀತಾರೆ. ಕಾಮಕಾಂಬರ, ಕಾಮಕಾಂಬರ ಹೆಚ್ಚಿಗೆ ಬೆಳೀತಾರೆ. ಕನಕಾಂಬರನೂ ಇದೆ? ಕಾಮಕಾಂಬರ. ಈಗ ಅಂಥ ರೈತರಿಂದ ನೀವು ಹೂ ಖರೀದಿ ಮಾಡಿ ಕಟ್ತಿದ್ರ? ಇಲ್ಲ ಸರ್, ನಮಗೆ ಕಟ್ಟಕ್ಕೆ ಕೊಡ್ತಿರೋ ಅವರು, ಒಂದು 8 ಆಣೆಗೆ ಒಂದು ಮಾರು ಹೂ ಕಟ್ತಾರೆ. ಓಹೋ, ನಾವು ಇರೋದು ಹೇಳ್ಬಿಡ್ಬೇಕು. ನೀವು ಕಟ್ತಿದ್ರ ನರಸಯ್ಯನವರು? ಇಲ್ಲ ಸರ್, ನಾನು ಕಟ್ಟಕ್ಕೆ ಬರೀಕಿಲ್ಲ ಸರ್. ಹೇಳಿ ಬೇರೆ ಸರ್. ಆ ಟೈಮಲ್ಲಿ ನನ್ನ ತಮ್ಮ ಅಮ್ಮ ಇಬ್ಬರು ಅಲ್ಲೇ ಇದ್ದರು, ಗದ್ದಿಗೆಲ್ಲ ಇದ್ದರು. ನಾನು ನಮ್ಮ ಅಜ್ಜಿ ಹತ್ರ ವೆಂಕಸಮೂರ್ಲಿ ವಾಸ ಇದ್ದೆ. ಆ ಟೈಮ್ ಅದೇ ಅವರು ಕಸಬು, ನೈಟ್ ಒಂದು ಕಟ್ಟೋದು, ಒಂದು ಅವ್ರು 4 ಆಣೆ 8 ಆಣೆ 1 ರೂಪಾಯಿ ಮಾರಿಗೆ ಆ ಥರ ಬಂತು ಬಂತು. ಅದರಲ್ಲಿ ಹೂ ವ್ಯಾಪಾರ ಜಾಸ್ತಿ ಆಗ್ತಿತ್ತಲ್ಲ, ಹಾಗಾಗಿ ಅವ್ರಿಗೆ ಒಂದು ಉದ್ಯೋಗ ಆ ಟೈಮಲ್ಲಿ, ಅದರಲ್ಲೇ ಜೀವನ ಕಳೀತಾ ಬಂತು. ನಾವು 10th, ಅವನು 10th, ಹೀಗೆ ಮುಗಿಸಿದ್ವಿ. ಆಮೇಲೆ ಡಿಗ್ರಿ ಅವ್ನು ಮುಗಿಸ್ತಾ, ನಾನು BE ಮುಗಿಸ್ತಾ, ಈಗ ಒಂದು ಲೆವೆಲ್ಗೆ ನಾವು ಬಂದಿದ್ದೀವಿ ಸರ್ ಇಲ್ಲಿಂದ. ಅಂದರೆ ಪ್ರತಿ ಹೆಜ್ಜೆನೂ ಆ ಭಗವಂತನಿಂದ ನಮ್ಮದಲ್ಲಿ ಆಗಿದ್ದವು. ನರಸಯ್ಯನವರೇ, ಈಗ ಹಸು ಸಾಕಾಣಿಕೆಯಲ್ಲಿ ಒಳ್ಳೆಯ ಅನುಭವ ಇದೆ ತಮಗೆ ಅಲ್ವೇ? ಈಗ ಹಸುಗಳಿಗೆ ಏನು ಮೇವು ಕೊಡಬೇಕು ಅಂತ ಹೇಳ್ತೀರಿ? ಇವಾಗ ಕೆಲವು ಜನ ಒಂದೇ ಮೇವು ಕೊಟ್ಟು ಹೋಗ್ತಾರೆ, ಕಡ್ಡಿನೇ ಕೊಡೋದು, ಪಾರಾಮುಲ್ನೇ ಕೊಡೋದು, ಹಸಿರು ಹುಲ್ಲು ಮೇಯ್ಬೇಕು ಸರ್. ಹಸಿರು ಹುಲ್ಲಷ್ಟು ಮೇದಷ್ಟು ಇದು ಇರಿಕಿಲ್ಲ, ಬಾಳ್ಮೆ ಬತ್ತೆ ಹಸು ಮೇದ್ರೆ ಹಾಲು ಪೋಷಣಿಕಾಗ ಹಾಲು ಕರಿತೇವೆ. ಆಮೇಲೆ ಒಂದು ಈ 2.5 ವರ್ಷ ಹಸುಗಳು 1 ಗಂಟೆ 2 ಗಂಟೆ ಬಾಯಾಡಿ ಬಿಡ್ಬೇಕು ಸರ್. ಅಟ್ಟಿಲ ಕಟ್ಟಾಗುತ್ತೋ ಕಟ್ಟಾಗಬಾರ್ದು, ಅವು ಬಿಟ್ಟಾಗ ಒಂದು ಹಾಲಿಗೆ ಅನುಕೂಲ ಆಯ್ತದೆ. ನಾವು ತಿಂಡಿ ಹೆಚ್ಚಾಗಿ ಕೊಡೋದು, ಎಲ್ಲೋ ಹೊಂಟಾಗಿ ಬಿಡೋದು, ಒಂದಿನ ತಿಂಡಿ ಹೆಚ್ಚಾಗಿ ಕೊಡೋದು, ಒಂದಿನ ಕೊಡಬೇಕಿಲ್ಲ. ಅವು ಹಸು ಏರ್ಪೇರು ಬರ್ತಾ ಇರ್ತದೆ ಸರ್. ಒಂದು ಲಿಮಿಟು ಇಷ್ಟು ಕೊಡಬೇಕು ಅಂತ ಒಂದು ಲೆಕ್ಕಾಚಾರ ನೀವು ಕೊಡ್ಬೇಕು ಸರ್. ಅವ್ರಿಗೆ ಅಲ್ಲ, ಹಸಿರು ಮೇವು ಅಂದರೆ ಏನೇನು ಕೊಡ್ಬೋದು? ಒಳ್ಳೆಯದು ಗರ್ಕೆ ಶುಂಠಿ ಹುಲ್ಲು ಒಳ್ಳೆಯದು ಸರ್. ಗರ್ಕೆ ಅಂತ ಭೂಮಿ ಮೇಲೆ ನಡ್ಕೋತೆ ಅದು, ಇದು ಎರಡರ ಮೇದು ಸರಿ, ಅದು ಒಂದು ತೆಕ್ಕೆ ಮೇದ್ರು ಸಾಕು. ಗರ್ಕೆನೆ ಶುಂಠಿ ಹುಲ್ಲು, ಶುಂಠಿ ಹುಲ್ಲು ಸರಿ. ಒಂದನೇದು ಗರ್ಕೆ, ಎರಡನೇದು ಶುಂಠಿ ಹುಲ್ಲು. ಅವು ಎರಡು ಸಿಕ್ಬಿಟ್ರೆ ಸರ್, ಒಂದು ವರ ತಂದು ಐದು ಹಸಿಗೂ ಸ್ವಲ್ಪ ಹಾಕಿದ್ರೆ ಬೇರೆದು ಯಾವ್ದು ಹಾಕಿದ್ರು ಒಂಟು ಗರ್ಕೆ ಶುಂಠಿ ಹುಲ್ಲು ತಡಕ್ಬೇಕು ಸರ್. ಇರೋಬ್ಬರು ಗರ್ಕೆ ಶುಂಠಿ ಹುಲ್ಲನ್ನೆಲ್ಲ ವಿಷ ಹೊಡೆದು ಸಾಯಿಸ್ತಾರಲ್ಲ ರೈತರು. ಈಗ ಅದ್ರ ಅದೇ ಈಗ ಸಮಸ್ಯೆ ಆಗ್ಬಿಟ್ಟು ಸರ್. ನೀವು ನಮ್ಗೆ ಪೋಷಣಿಕನೇ ಇಲ್ಲ, ನಮ್ಮ ನಾವು ಆಹಾರನೂ ಇಲ್ಲ ಸರ್ ಅದರಲ್ಲಿ. ನೀವು ಗರ್ಕೆ ಬೆಳಿಬೇಕು ಅಂತೀರಿ? ನಾವು ಗರ್ಕತ್ತೇವೆ. ರೈತರು ಬೇಡ ಅಂತ ಗರ್ಕತ್ತೇವೆ. ನಾನು ಇವಾಗಲೂ ನನ್ನ ಜಮೀನಲ್ಲಿ ಗರ್ಕನೇ ಬೆಳೆದಿರು ಸರ್. ಬೇಕಾದ್ರೆ ಬೇಕಾದ್ರೆ 20 ಕ್ವಿಂಟಲ್ ಜಮೀನಲ್ವೇ ನಮ್ಮ ಮಟ್ಟಿರು ಕಡ್ಡಿ ಹಾಕಂದ್ರೆ ಕಡ್ಡಿ ಕಮ್ಮಿ ಹಾಕ್ಬಿಟ್ಟು ಒಳಗೆ ಗರ್ಕ ಮಾಡ್ಕೊಂಡಿದ್ದೀನಿ. ಹೌದಾ? ಗರ್ಕೆ ಒಂದದು ಉತ್ತಮ. ಅದು ನಮ್ಗೆ ಹೆಂಗೆ ನಾವು ಬೆಳೆ ಸಾರು ತಗೊಂಡು ಊಟ ಯಾವುದೇ ತಂದು ಹೆಚ್ಚಿಗೆ ಮಾಡಿದ್ರು ಬೆಳೆ ಸಾರು ಮಾಡ್ದ ಅಂದಂಗೆ ಆಗೋಕ್ಕಿಲ್ಲ. ಆ ರೀತಿ ಅದು ಗರ್ಕೆ ದನಿಗಳಿಗೆ ಸರ್. ಬೆಳೆ ಸಾರು ಇದ್ದಂಗೆ ಮನುಷ್ಯ ನಾವೀಗ ಪ್ರತಿಯೊಂದು ಯಾವ ಕಾಳು ಹಾಕೋರು ಒಪ್ಪಿಕ್ಕಿಲ್ಲ ಜನಗಳು. ಅದು ಏನೇ ಚೆನ್ನಾಗಿ ಮಾಡಿದ್ರು ಬೆಳೆ ಅಂದ್ರೆ ಒಪ್ಕತ್ತಾರೆ. ಹಂಗೆ ಇದು ಗರ್ಕೆ ಶುಂಠಿ ಹುಲ್ಲು ಇದನ್ನೇ ನೀವು ಬೆಳಿಬೇಕಾಗಿಲ್ವಲ್ಲ, ಅವೇ ಬೆಳ್ಕತ್ತವೆ. ಔಷಧಿ ಹೊಡಿಬಾರ್ದು ಸ್ವಾಮಿ, ಹಂಗೆ ಔಷಧಿ ಹೊಡಿಬಾರ್ದು. ಪ್ರತಿ ಒಂದಪ್ಪ ನೀರು ಕಟ್ಟಬಾರ್ದು ಅದಕ್ಕೆ. ಅದೇ ಗರ್ಕೆ ಶುಂಠಿ ಹುಲ್ಲು ಬಿಟ್ಟರೆ ಇನ್ನೇನು ತಿನ್ನಿಸ್ಬೋದು? ಗರ್ಕೆ ಶುಂಠಿ ಹುಲ್ಲು ಬೇಕಾದ್ರೆ ಇನ್ನು ಬಲ್ತ್ ಕಾಯಿ ದಾರಕಾಯಿ ಇರುತ್ತೆ ಹುಲ್ಲು, ಬಲ್ತಿರ್ಬೇಕು. ಅದು ದಾರೆಕಾಯಿ ಅಂತ ಗದ್ದೊಳಗೆ ಹೊಲದೊಳಗೆ ಇರುತ್ತೆ ಪೂರ್ತಿ ದಾರೆಕಾಯಿ. ದಾರೆ ಅದುವೆ ಕಡ್ಡಿಗೆ ಗಿಣ್ಗಿಣ್ಗಿಣ್ಗಿಣ್ಗಿಡೋಕೆ ಸ್ವಲ್ಪ ಅದನ್ನು ಮೇಯ್ಬೋದು ಸರ್. ಅದು ಬಲ್ತ್ ಮೇಯ್ಬೇಕು, ಎಳ್ಸಿ ಮಾಡಿಬಿಟ್ರೆ ಉಚ್ಚಿಬಿಡ್ತವೆ. ಬಲ್ಕೆ ಮೇಯ್ಬೇಕು. ಗರ್ಕನೂ ಅಷ್ಟೇ, ಬಲ್ತದ ಮೇದ್ರೆ ಒಳ್ಳೆಯದು. ಪ್ರತಿಯೊಂದು ಪದಾರ್ಥನ ಬಲಿಸಬೇಕು. ಅದು ಒಂದು 20 ಜನ ತುಂಬಬೇಕು ಹುಲ್ಲು. ಇವತ್ತು ಕೂದ್ರೆ ಇನ್ನು 20 ಜನ ಆದಮೇಲೆ ಇವಾಗ ಜೋಳದ ಕಡ್ಡಿ ಮುಸ್ಕಿನ ಜೋಳ ಹಾಕಂದವ್ರೆ ಕೆಲವು ಜನ ಈಗ ಅಲ್ಲ, ನಾನು 2 ವಾರ ಕಟ್ಕೊಬಂದು ಕಟ್ ಮಾಡಿಬಿಟ್ಟು ಬಂದಿದ್ದೀನಿ ಸರಿ, ಮೇವು ಸಿಕ್ತಂಗೆ ಮಾಡ್ಬೇಕು. ಹಾಕ್ಪಪ್ಪ ಒಂದು ಹಸಿಗೆ ಕಮ್ಮಿ ಅಂದ್ರೂ 30-35 ಕೆಜಿವರೆಗೂ ಮೇವು ಕೊಡ್ಬೇಕು ಸರ್. ಬರೀ ಹಸರುಳ್ಳೇನ ಯಾವ್ದು ಕೊಟ್ಟರು ಬರೀ ಹಸರುಳ್ಳೇ ಅಷ್ಟು ಒದಗಿಸ್ತಿಲ್ಲ ಅಂದರೆ ಬೇರೆ ಹುಲ್ಲು ಸೇರಿಸಿ. ಬೇರೆ ಹುಲ್ಲು ಅಂದರೆ ಯಾವುದು? ನೆಲ್ಲುನು ಹಾಕ್ತೀವಿಲ್ವೇ, ಕಡ್ಡಿಗೆ ಹಾಕ್ತೀವಿ. ಒಂದ್ಗಳಿಗೆ ಮೇಯ್ಕೊ ಬಂದೋಕೆ 20 ಕೆಜಿ ಕೊಡ್ಬೋದು, ಇಲ್ಲ ಮೇಯ್ದನೇ ಪೂರ್ತಿ ಮನೆಯಲ್ಲ ಕಟ್ಟಾಗ 30-35 ಕೆಜಿ ಮೇವು ಆಹಾರ ಕೊಡಲೇಬೇಕು ಸರ್. ಕೊಡಲೇಬೇಕು. ಅಷ್ಟು ಕೊಟ್ಟರೆ ಹಸಿ ಮೇವು ಎಷ್ಟಿರಬೇಕು, ಒಣಮೇವು ಎಷ್ಟಿರಬೇಕು ಅದರಲ್ಲಿ? ಅದರಲ್ಲಿ ಸಾರ ಒಣಮೇವು ಅಂದರೆ ನಾವು ಹಿಂಗೆ ದಿಕ್ಕದ್ಬಿಟ್ಟು ಮೇವು ಹೋಗ್ದೆ ಹೋಗ್ಬಿಡ್ತೀವಿ. ಆವತ್ತು ಅದಕ್ಕೆ 20 ಕೆಜಿ ಹುಲ್ಲು ಕೊಡಲೇಬೇಕು. ಬರೀ ನೆಲ್ಲುಳ್ಳಿ ಆದರೆ ಅದ್ರ ಜೊತೆಗೆ ಹೋಗಿ ತಿಂಡಿ ಕೊಡಬೇಕು, ನೀರು ಕುಡಿಬೇಕಾದ್ರೆ. ಈ ಹಸರುಳ್ಳು ಮೇದ ದಿನ ಅದು 10 ಕೆಜಿವರೆಗೂ ಕೊಡ್ಬೋದು, ಇದು 20 ಕೆಜಿವರೆಗೂ ಕೊಡ್ಬೋದು ಸರ್. ಹಸರುಳ್ಳು ಹಸರುಳ್ಳು ಹೆಚ್ಚಿಗೆ ಕೊಡೋದು. ಒಣಲು ನಮ್ಮ ಸಿಟಿಗಳಲ್ಲಿ ತರದೋದಕ್ಕೆ ಇದು ಮಾಡ್ತಾರೆ, ಒಣಲು ತಂದು ಹಾಕ್ಬಿಡ್ತಾರೆ. ಹಳ್ಳಿಗಾಡಲ್ಲಿ ಹಸರುಳ್ಳು ಹಾಕ್ನೇಬೇಕು. ರಾಗಿ ಕಡ್ಡಿ ಕೊಡ್ತೀರ? ರಾಗಿ ಕಡ್ಡಿ ಉತ್ತಮ ಸ್ವಾಮಿ. ರಾಗಿ ಕಡ್ಡಿ ಸಿಕ್ಬೇಕಲ್ಲ, ಸಿಗಲ್ಲ. ರಾಗಿ ಕಡ್ಡಿನೇ ಉತ್ತಮ. ರಾಗಿ ಕಡ್ಡಿ ಒಣಗಿಸ್ಬಿಟ್ಟು ರೌಂಡ್ಗಲ್ಲಿ ಹೊಡಿತಿದ್ ನಾವು ಸರ್ ಹಿಂದೆ. ಆ ಕಡ್ಡಿ ತಂದು ಮೆದೆ ಹಾಕೊಂಡು ಒಂದು ಸ್ವಲ್ಪ ಒಂದು ತೆಕ್ಕೆ ಕೊಡ್ತಿದ್ನು. ಈಗೆಲ್ಲ ಸೈಲೇಜು ಪೈಲೇಜು ಅಂತೆಲ್ಲ ಮಾಡ್ತಾರಲ್ಲ ಸರ್, ಏನೇ ಮಾಡಿದ್ರು ಸ್ವಾಮಿ, ಒಂದನೇದು ಉತ್ತಮವಾದ ಹುಲ್ಲು ಕಡ್ಡಿ ಈ ಮುಸ್ಕುನ್ ಜೋಳನೂ, ಎರಡನೇದು ಸ್ನಾನ ಪರವಾಗಿಲ್ಲ. ಹುಲ್ಲು ಒಂದು ಹಸರುಳ್ಳು, ಗರ್ಕೆ ಶುಂಠಿ ಹುಲ್ಲು ಒಂದನೇದು, ಈ ಇವತ್ತಿಗೆ ಮುಸ್ಕಿನ ಜೋಳ, ಈ ನಮ್ಮ ಪಾರಂ ಹುಲ್ಲು ಅಪಾರ ಹಾಕ್ಬಾರ್ದು ಸ್ವಾಮಿ. ಯಾರೇ ಹೇಳಿದ್ರು ಕೂದ್ಬಿಟ್ಟು ಕೆಡಬಿಟ್ಟು ಅದು ಇದು ಮಾಡ್ತಾರೆ. ಪಾರಂ ಹುಲ್ಲು ಏನೂ ಪ್ರಯೋಜನ ಇಲ್ಲ ಸ್ವಾಮಿ. ಅಲ್ಲ ಪಾಪ, ಬೇರೆ ಏನು ಬೆಳೆಯೋಕ್ಕಾಗಲ್ಲ ಅಂದ್ರೆ ಬೆಳ್ಕೊಂಡಿರ್ತಾರೆ ಬಿಡಿ. ನೀವು ಪಾರಮುಲ್ ಹಾಕೋದೇ ಇಲ್ವೇ? ಪಾರಮುಲ್ ಹಾಕೋಕ್ಕಿಲ್ಲ ಸರ್, ಹಾಕ್ತಿವಿ ಒಂದು ಸ್ವಲ್ಪ. ಎಷ್ಟು ಬೇಕು? ಒಂದು 5 ಕೆಜಿ 10 ಕೆಜಿ ಹಾಕಿ ನೆಲ್ಲು ಹಾಕ್ತಿವಲ್ಲ ಆ ರೀತಿ ಉಪ್ಪಿನಕಾಯಿ ಇದ್ದಂಗೆ. ಅದು ಹಾಕ್ನೇಬೇಕು ಒಂದು ಸ್ವಲ್ಪ, ಯಾಕೆ ಅರ್ಜೆಂಟ್ಗೆ ಮೇವು ಬೇಕು. ತಿಂಡಿ ಏನು ಕೊಡ್ತೀರಿ? ತಿಂಡಿ ಸರ್ ಕೆಲವು ಜನ ಪೀಟ್ಸ್ ಕೊಡ್ತಾರೆ, ನಾನು ಮಾತ್ರ ಕಡಲೆಕಾಯಿ ಹಿಂಡಿ ಅಕ್ಕಿ ತೌಡು ಸರ್ ಹೆಚ್ಚಿಗೆ. ಪಾಲಿಶ್ ತೌಡು, ಪಾಲಿಶ್ ತೌಡು ಎರಡೇ ಎರಡೇ. ನಾನು ಇನ್ನು ಯಾವ್ದು ಹೋಗೋಕ್ಕಿಲ್ಲ. ಕಡಲೆ ಒಟ್ಟು, ಕಡಲೆ ಒಟ್ಲು, ಕಡಲೆ ಒಟ್ಟು ಉಳವ್ರದ್ದು ಅಂತ. ಬೂಸ ರವೆ ಬೂಸನ ಈ ಕಳ್ಳೆ ಇದು ಸಿಕ್ತು ಬಿಟ್ರೆ ರವೆ ಬೂಸನೆ. ಕಳ್ಳೆ ಒಟ್ಟು ಸಿಕ್ಕಲಿಲ್ಲ ಅಂದ್ರೆ ರವೆ ಬೂಸ. ಕಳ್ಳೆ ಒಟ್ಟು ಸಿಕ್ಕ ಸಿಕ್ಕುತ್ತೆ ಈ ಮಿಷಿನ್ ತೋಟ ಸಿಕ್ಕಿಲ್ಲ ಒಂದಪ್ಪ ಪಾಲಿಶ್ ಸರ್. ಆವಾಗ ಒಸಿ ರವೆ ಬೂಸ ತಗೊಳ್ತೀವಿ. ರವೆ ಬೂಸ ಹಾಕ್ತೀವಿ, ಅದು ಏನು ತಪ್ಪಿಲ್ಲ. ನೆಲಗಡಲೆ ಹಿಂಡಿ ಹಾಕ್ತೀರಿ? ಎಷ್ಟು ಹಾಕ್ತೀರಿ? ಹಿಂಡಿ ಸರ್ ಒಂದು ಹಸಿಗೆ 1/2 ಕೆಜಿ ಹಾಕ್ತೀವಿ ಸ್ವಾಮಿ. ಇರೋದು ಹೇಳ್ಬೇಕು ಒಂದು ಹೊತ್ತು ಒಂದು ಹೊತ್ತಿಗೆ ಪರವಾಗಿಲ್ವ. ಹ್ಞೂ, ಅಷ್ಟು ಕೊಟ್ಟರೆ ಅದು ಪೋಷಣಿಕೆಗೆ ಹಾಲು, ಅದು 5-6 ಲೀಟ್ರ್ ಹಾಲು ಹಾಕುತ್ತೆ. ನೀವು ಕ್ಯಾಟ್ಲ್ ಫೀಡ್ ಎಲ್ಲ ಏನು ಹಾಕಲ್ಲ? ನಾವು ಇನ್ನೇನು ಹಾಕೋಕ್ಕಿಲ್ಲ ಸರ್, ಯಾಕೆಂದರೆ ಈ ಡೈರಿ ಪೀಸ್ ಹಾಕ್ತಾಯಿದ್ನೋ ಹೊಸ ಉಚ್ಚಿಬಿಟ್ಟು ಬಳಕ ಕಮ್ಮಿ, ಹಾಲು ಹೆಚ್ಚಾಗಿ ಕರೆದ್ಬಿಟ್ಟು ಅದು ಒಂದು ನಿಮಿಟ್ನು ಹಾಲು ಅಂದರೆ ಒಂದು 5 ಲೀಟ್ರ್ ಕರಿತ ಅಷ್ಟೇ ಕರಿಬೇಕು. ನಾವು 7-8 ಕರಿತೀವಿ ಅಂತ ಆಸೆ ಮಾಡಿದಾಗ ಹಸು ಹೋಗ್ಬಿಡ್ತಾವೆ. ಈಗ ಹಸಿನ ಜೊತೆಗೆ ಕುರಿ ಕೋಳಿ ಮೇಕೆ ಎಲ್ಲ ಮಡಿಕೊಂಡಿದ್ದೀರೋ? ಇಲ್ಲ ಸರ್, ನಾವು ಏನು ಮಾಡ್ಕೊಂಡಿಲ್ಲ. ಕುರಿ ಮೇಯಿಸ್ಬೇಕು ಅಂತ ಆಸೆ, ಅಲ್ಲಿ ನಾಯಿ ಏಟು ಒಂಟಿ ಮನೆ, ಅದಕ್ಕೆ ಕುರಿ ಮಾತ್ರ ನಾವು ಕುರಿನವ್ರೆ ಇರೋದು ಹೇಳ್ಬೇಕು. ನಾವು ಯಾವಾಗಲೂ ಕುರಿ ಮೇಯಿಸ್ತವ್ರೆ ಊರ್ನಲ್ವೇ. ಕುರಿಗಳು ನಾವು ಚಿಕ್ಕತನ ಸಣ್ಣದ್ರು 1ನೇ ಕ್ಲಾಸ್ ಇಸ್ಕೊಳ್ಳೋರು 2 ಕುರಿ ಎರಡು ತಗರ್ ಮರಿ ಇಟ್ಕೋತೀನಿ. ನಿಮ್ಮ ರಾಂಗ್ ಸಮುದ್ರ ಕಡೆ ಎಲ್ಲ ಬಂಡೂರು ಕುರಿ ತುಂಬ ಸಾಕ್ತಾರಲ್ಲ? ಪೂರ್ತಿ ಬಂಡೂರು ಕುರಿ ಸರ್, 100 ಕುರಿ ಅಂತ ಬಂಡೂರು. ಆದ್ರೆ ಬಂಡೂರ್ಲೇ ಹುಟ್ಟು ಸ್ಥಳ, ಸುಮ್ಮನೆ ಬಂಡೂರು ಅಂತ ಹೆಸರು ಹೇಳ್ತಾರೆ. ಆದ್ರೆ ಬಂಡೂರು ಅದೆಲ್ಲ ಕಿರ್ಗಾವ್ ಸೈಡ್. ಅದನ್ನೆಲ್ಲ ಮೇಯಿಸಿದ್ರಿ ನೀವು? ನಾವೆಲ್ಲ ನಮ್ದು ಕುರಿಗಳಿದ್ದ ಬದಿ ಅಲ್ವಾ. ಈಗ ಅಲ್ಲೇ ಯಾಕೆ ಮಾಡ್ಕೊಳ್ಳೋದ ಗದ್ಗನಲ್ಲಿ? ಗದ್ಗನಲ್ಲಿ ಇವಾಗ ನಮ್ಮ ಮನೆ ಈಗ ಹಬ್ಬ ಅಂತ ಒಂದು ಪದಾರ್ಥ ಅಚ್ಚುಕಟ್ಟ ನೋಡ್ಕೋಬೇಕು ಸ್ವಾಮಿ, ಎಲ್ಲನೂ ಮಾಡೋಕ್ಕಾಗಿಲ್ಲ. ಈಗ ಹೊಸ ಮಡಿಕೊಂಡು ಆರಾಮ ಮಾಡ್ಕೋಬೋದು, ಕುರಿ ಮಡಿಕೊಂಡು ಆರಾಮ ನೋಡ್ಕೋಬೋದು, ಆರಾಮ ಮಾಡಿಕೊಂಡು 3 ನೋಡೋಕ್ಕಾಗಿಲ್ಲ ಈಗ ನಮ್ಮ ವಯಸ್ಸಲ್ಲಿ. ಹಂಗಂದಿರ ಒಂದು ಹಸು ಮಡಿಕೊಂಡು 2 ಹಸ ಮಡಿಕತ್ತೀವಿ, 4 ಹಸ ಮಡಿಕೋಬೋದು, ಒಂದು ಹಸಿಗೆ 4 ಹಸನು ಅಡ್ಜಸ್ಟ್ ಮಾಡ್ಬೋದು. ಆದರೆ ಇದು ಬೇರೆ ಕಡೆ ಕುರಿನೇ ಹೊಂದಿಕ್ಕೆ ಹೋಗ್ಬೇಕು, ಹಸಿನೇ ಹೊಂದಿಕ್ಕೆ ಹೋಗ್ಬೇಕು. ಅಲ್ಲ ನಿಮ್ ತಾವ ಆರಾಮ ಬಿಲ್ವಲ್ಲ ಏನು ಅದಕ್ಕೆ ಕೇಳಿದೆ. ಅದಕ್ಕೆ ನಾನು ಈಗ ನಿಮ್ದಾಗ ಅದನ್ನ ಹಸ್ಕೊಳ್ಳೆ ಮಡಿಕೊಂಡು ಆರಾಮದಿಕ್ಕೆ ಆರಾಮನ್ನು ಅಲ್ಲೆಲ್ಲ ನೋಡ್ತಾ ಇದ್ದೀನಿ ಬೇರೆ ಕಡೆ. ಅರ್ಥ ಈಗ ತಂತ್ರಜ್ಞರು ನೀವು ಬೇರೆಗೌಡರು ಅಲ್ವೇ, ಚೆನ್ನಾಗಿ ಓದ್ಕೊಂಡಿದ್ದೀರಾ, ಏನಾದ್ರು ಒಂದಷ್ಟು ಸುಧಾರಣೆ ಮಾಡ್ಬೋದು ನಿಮ್ಮ ತಂದೆ ಮಾಡ್ತಾ ಇರೋ ಹೈನುಗಾರಿಕೆನಲ್ಲಿ ನಿಮ್ಗೆ ಅನ್ಸಲ್ವಾ? ಈಗ ಹಾಲು ಕರೆಯೋದ್ರಲ್ಲಿ ಯಂತ್ರಗಳು ಬಂದಿದ್ದಾವೆ. ಖಂಡಿತ ಸರ್, ಖಂಡಿತ. ಯಾಕಂದರೆ ಯಾವಾಗ ನಾವು ಅಪ್ಡೇಟ್ ವರ್ಷನ್ಸ್ನ ನಾವು ಬೇಸಿಕ್ ಲೆವೆಲ್ ಅಳವಡಿಸಿದಾಗ ಒಂದು ಉತ್ತಮವಾಗಿ ಏನಾದ್ರೂ ಒಂದು ಕೊಡ್ಬೋದು ಸಮಾಜಕ್ಕೆ. ಆ ಥರ ಆಗದೆ ಈಗ ಈ ಮಿಷಿನ್ ಬಂದಿದೆ ಅಂದರೆ ಆ ತಂತ್ರಜ್ಞಾನ ಮತ್ತು ಪ್ಲಸ್ ಹಳೆ ವಿಜ್ಞಾನ ಸೇರಿಸ್ಕೊಂಡು ಬಂದಿರೋದು ಈ ಥರದಲ್ಲಿ. ಸರ್, ನಾನು ಹೇಳೋದು ಒಂದು, ನಮ್ಮ ಈ ಪ್ರತಿಯೊಂದು ಊರುಗಳಲ್ಲಿ ಒಂದೊಂದು ಡೈರಿ ಇರುತ್ತೆ, ನೋಡಿದ ಬರೀ ಜಸ್ಟ್ ಅವ್ರು ಏನಂದ್ರೆ ಬಿಸ್ನೆಸ್ ಪರ್ಪಸ್ ಅಷ್ಟೇ, ಹೋಗಿ ಹಾಲು ಹಾಕ್ತಾರೆ, ಹಾಲು ಹಾಕೋದಾಗ ಬರ್ತಾರೆ. ಅಲ್ಲಿ ಒಳ್ಳೆ ರೀತಿಯ ಮಾಹಿತಿ ಕನ್ವರ್ಷನ್ ಆಗ್ತಿಲ್ಲ. ಏನಪ್ಪ ಅಂದರೆ ಗ್ರಂಥಾಲಯ ಇಲ್ಲೇ ಇರುತ್ತೆ, ನಮ್ಮ ಪಶುಸಂಗೋಪನೆ ಗ್ರಂಥಾಲಯ ಪ್ರತಿ ಇರೋದು, ಪ್ರತಿಯೊಂದು ಡೈರಿ ಮಾತ್ರ ಇರೋದು. ನಮ್ಮ ಅಪ್ಡೇಟ್ ಏನಾಗಬೇಕು, ಪ್ರತಿ ಊರಲ್ಲೂ ಒಂದು ಕಾಯಿಲೆ ಬರುತ್ತೆ, ಒಂದು ಹಸು ಚೆನ್ನಾಗಿ ಸಾಕಿರ್ತಾರೆ, ಅದರ ದಾಖಲೆಗಳನ್ನ ಅಲ್ಲಿ ಇಡಬೇಕು. ಆ ಮಾಹಿತಿ ಇದ್ದಾಗ ಹೊಸಬ್ರು ಬಂದರೂ ಅಲ್ಲಿ ನೋಡ್ಕೊಂಡು ಸರಿ ಮಾಡ್ಕೋಬೋದು. ಈಗ ಪ್ರತಿದಿನ ಪ್ರತಿ ಒಂದು ಹೊಸ ಕಾಯಿಲೆ ಬಂದರೂ, ಒಂದು ಹಳೆ ಕಾಯಿಲೆ ಬಂದರೂ ಹೊಸ ಥರ ನೋಡ್ತಿರ್ತಾರೆ, ಇದೇ ಫಸ್ಟ್ ಟೈಮ್ ಬಂತು, ಇದೇ ಹೊಸದೇ ನಮಗೆ ಬಂದಿರೋದು ಅಂತ. ಯಾಕಂದರೆ ಇದು ತಲತಲಾಮಾರಿಂದ ಬರ್ತಾನೆ ಇರುತ್ತೆ, ಅವ್ರಿಗೆ ಆಯುರ್ವೇದಾಗಿ ಗೊತ್ತಿರುತ್ತೆ, ಆಮೇಲೆ ಈ ಹೊಸದಾಗಿ ಮೆಡಿಸಿನ್ಸ್ ಗೊತ್ತಿರುತ್ತೆ, ಎಲ್ಲ ಗೊತ್ತಿರುತ್ತೆ. ಬಟ್ ಪ್ರತಿಯೊಬ್ಬರೂ ಏನೋ ಒಂದು ಏನು ಗೊತ್ತೇ ಇಲ್ಲಪ್ಪ, ನಾವೇ ನಾವೊಬ್ಬರೇ ಹೊಸ ಹೋಗ್ತಿರೋದು ಆ ಥರದಲ್ಲಿ ನೋಡ್ತಿರ್ತಾರೆ. ಅಲ್ಲ, ನೀವೊಂದಷ್ಟು ಯಂತ್ರಗಳು ಇಟ್ಕೋಬೋದಿತ್ತಲ್ಲ ಹಾಲು ಕರೆಯೋಕ್ಕೆ ಅಂತ ಕೇಳಿದೆ ಸರ್. ಈಗ ಪರವಾಗಿಲ್ಲ ಸರ್, ಈಗ ಇರೋದ್ರಲ್ಲಿ ನಾ ಅಪ್ಪ ನಾನಿಬ್ರು ಮೇಂಟೈನ್ ಮಾಡ್ತಿದ್ವಿ. ಅಲ್ಲ, ದೈಹಿಕವಾಗಿ ತುಂಬ ಶ್ರಮ ಆಗಲ್ವೇ? ಇಲ್ಲ, 4 ಹಸು ಹಾಲು ಕರೆಯೋದು ವ್ಯಾಯಾಮ ಬೇಕಲ್ಲ. ಅಲ್ಲ, ಒಂದು ಹಂತದವರೆ ಮಾಡ್ಬೋದು, ಆಮೇಲೆ ಬೇಜಾರಾಗಕ್ಕೆ ಶುರು ಆಗ್ಬಿಡುತ್ತೆ. ಇಲ್ಲ ಸರ್, ಹಾಗಾಗಿ ಏನಿಲ್ಲ. ಏನಂದರೆ ನಾವು ಈ ಹಸುಗಳು ಇಟ್ಕೊಂಡಿದ್ದು ಮೇನ್ ಆಗಿ ಪರ್ಪಸ್ಸು ನಮಗೆ ವ್ಯಾಯಾಮ ಮತ್ತು ಮಾನಸಿಕ ನೆಮ್ಮದಿ. ಓಕೆ. ಈಗ ಅಪ್ಪ ಅಮ್ಮ ಇಬ್ಬರೇ ಇರೋದ್ರಿಂದ ನಾವು ದೂರ ಇರ್ತೇವೆ. ನಾವು ಸಾಫ್ಟ್ವೇರ್ ಇಂಜಿನಿಯರ್, ನಾನು ಹೊರಡೆ ಹೋಗ್ತೀನಿ, ನನ್ನ ತಮ್ಮ ಸಬ್ ಇನ್ಸ್ಪೆಕ್ಟ್ರು ಅವನು ಹೊರಡೆ ಇರ್ತಾನೆ. ಇಬ್ಬರೇ ಇರೋದ್ರಿಂದ ಅವ್ರಿಗೆ ಎಷ್ಟು ಬೆನಿಫಿಟ್ ಅಂದರೆ, ಬೆಳಗ್ಗೆಯಿಂದ ಸಾಯಂಕಾಲ ಹೇಗೆ ಸಮಯ ಕಳೆದ್ರು ಅಂದರೆ ಗೊತ್ತಾಗಲ್ಲ. ನೆನ್ನೆ ಒಂದು ಕರು ಆಗ್ತು, ಈ ಕರು ನಮ್ಮ ಮನೆ ಒಳಗಡೆ ಇದೆ, ಈಗ ಹಸು ಜೊತೆ ಇರಲ್ಲ. ಅದಕ್ಕೆ ಹಾಲು, ಅದಕ್ಕೆ ಅದು ಏನು ನೋಡ್ಕೊಳ್ಳೋದು, ಅದೇ ರೀತಿ ಉಚ್ಚೆ ಕ್ಲೀನ್ ಮಾಡೋದು, ಪ್ರತಿಯೊಂದು ಅಮ್ಮ ಮಾಡ್ತಿರ್ತಾರೆ. ಹೇಗೆ ಅಂದರೆ ಪ್ರತಿಯೊಬ್ಬ ತಾಯಿ ಮಗುವನ್ನ ಸಾಕ್ತಿರ್ತಾರೆ, ಆ ಥರ ಒಂದು 7-8 ಸಾಕ್ತೀವಿ ನಾವು. ಈಗ ಹಾಲಿನ ಮಾರಾಟಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಒಂದಷ್ಟು ಪ್ರಯತ್ನ ಮಾಡಿದ್ರೆ, ಅಥವಾ ಡೈರಿಗೆ ಸುಮ್ಮನೆ ಹಾಕ್ಬಿಡ್ತೀರಾ, ಅಥವಾ ನೇರವಾಗಿ ಮಾರಾಟ ಮಾಡೋ ಪ್ರಯತ್ನ ಏನಾದ್ರು ಮಾಡಿದ್ರೆ? ಇಲ್ಲ ಸರ್, ಅಲ್ಲಿ ಇದೆ ಅವಕಾಶ ಕೊಡಿದೆ, ಬಟ್ ನಮಗೆ ಅಷ್ಟು ಸಮಯ ಇಲ್ಲ, ಹಾಗಾಗಿ ಡೈರಿಗೆ ನೇರವಾಗಿ ಕೊಟ್ಬಿಟ್ಟು ನೇರವಾಗಿ ಅಂದರೆ ಅವರಾಗೆ ಬಂದು ಕೇಳ್ಕೊಂಡು ಬರಲ್ವಾ? ಹಾಲು ಬೇಕು ಕೊಡ್ತೀವಿ. ಕೊಡ್ತೀರಾ? ನಾಳೆ ಬನ್ನಿ ಹಾಲು ಕೊಡಿ ಅಂತಾರೆ, ನಾಳೆ ಫಂಕ್ಷನ್ಗೆ ಯಾರೋ ಒಂದು 5 ಲೀಟ್ರ್ ಹಾಲು ಕೊಡಿ ಅಂತ ಅವಕ್ಕೆಲ್ಲ ಕೊಡ್ತೀವಿ. ಹೌದಾ? ಈಗ ಹಸುಗಳಿಗೆ ಬೆಣ್ಣೆ ಅಂದ್ರೆ, ಹಸುಗಳಿಗೆ ಅದು ಮಜ್ಜಿಗೆ ಅಂದರೆ ಬೆಣ್ಣೆ ಬತ್ತದ ಸಮಯ, ಹಸುಗಳಲ್ಲಿ ಬೆಣ್ಣೆ ಬತ್ತದೆ. ಈ ಟೇಟು ಹೆಚ್ಚಪ್ಪಲ್ಲಿ ಬೆಣ್ಣೆ ಕಮ್ಮಿ ಅಂಶ, ಇದ್ರಲ್ಲಿ ನಮ್ಗೆ ಒಂದು ಕತ್ತದೆ ಯಾವ್ದಕ್ಕಾರು, ನಾವೇ ಬೇಕಾದ್ರೆ 1 ಲೀಟ್ರ್ ಹಾಲು ಹಾಕ್ಬಿಟ್ರು ಮಜ್ಜಿಗೆನೂ ಆಯ್ತದೆ, ಬೆಣ್ಣೆನೂ ಬತ್ತದೆ. ಅಂದ್ರೆ ಬೆಣ್ಣೆ ಮಾರ್ತೀರಾ ನೀವು? ಬೆಣ್ಣೆ ಮಾರೋದಿಲ್ಲ, ನಮ್ಮ ಮನೆಗೆ ಮನೆಗೆ ನಮ್ಮ ನೆಮ್ಮದಿಯಾಗಿರ್ತದೆ. ಬೇರೆಗೌಡರು ಚೆನ್ನಾಗಿ ತಿನ್ಲಿ ಅಂತ ಬೆಣ್ಣೆ ಯಾರು ಬೇಕಾದ್ರೂ ತಿನ್ಬೋದು ಸರ್. ಅಲ್ವಾ, ನೀವು ತಿನ್ನೋದಿಲ್ವೇ? ನಾವು ಮಾತ್ರ ಬೆಣ್ಣೆ ಗಿಣ್ಣೆ ತಿನ್ನೋದು, ಟೀ ಕುಡ್ಕೋತೀನಿ, ಒಂದು ಸ್ವಲ್ಪ ಹಾಲು ಹೇಳಿ ಕುಡ್ಕೋತೀನಿ ಅಷ್ಟು ಸರ್. ತಿನ್ಬೇಡ ಅಂತ ಹೇಳಿದ್ದಾರೆ ಏನು ವೈದ್ಯರು? ನಮ್ಗೆ ಏನೂ ಇಲ್ಲ, ಅದ್ರಲ್ಲಿ ಏನು ನಮ್ಗೆ ಇದಿಲ್ಲ. ಹೌದಾ? ಅನ್ನಗಿಂದೊಳಗೆ ಹಾಕ್ಬಿಡ್ತಾರಲ್ಲ ಅಷ್ಟೆ. ಕೃಷಿ ನಿರಂತರ, ಹಾಗೆ ಕಲಿಕೆಯೂ ನಿರಂತರ. ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ? ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ? ಹಾಗಿದ್ದರೆ ತಪ್ಪದೇ ಆಲಿಸಿ ಕೃಷಿ ದೀವಿಗೆ. ಮೈಸೂರು ಬಾನುಲಿಯಲ್ಲಿ ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೃಷಿ ದೀವಿಗೆ. ಈಗ ಹಸುಗಳಿಗೆ ಸುಮಾರು ಕಾಯಿಲೆಗಳು ಬರ್ತವೆ ಇಲ್ವೇ? ನೀವೇನಾದರೂ ನಾಟಿ ವೈದ್ಯ ಮಾಡೋದೇನಾದ್ರು ಕಲ್ತಿದ್ರೆ ಹಸುಗಳಿಗೆ? ಇದನ್ನೇ ನಾವು ಅದೇ ಸಾರು ಉಪಯೋಗಿಸ್ತಾ ಇರೋದು ನಾವು. ಅಂದರೆ ನಾಟಿ ವೈದ್ಯ ಅಂದರೆ ಈಗ ಗಂಟು ರೋಗ ಬಂದ್ಬಿಟ್ಟಿತ್ತು, ಓ ಸರಿ ಚರ್ಮ ಗಂಟು ರೋಗ, ಗಂಟು ರೋಗ ಇಷ್ಟಪ್ಪ ಇಷ್ಟಪ್ಪ ಇಷ್ಟಪ್ಪ ಬಂದ್ಬಿಟ್ಟಿತ್ತು. ಆವಾಗ ಡಾಕ್ಟ್ರು ಬಂದರು, ಪಾಪ ಮೇಡಮ್ ಅವ್ರು ಬಂದರು, ಬಂದು 6 ಗಂಟೆಗೆ ಬಂದರು. ಬಂದು ಅಂದ್ಬಿಟ್ಟು ನೋಡಪ್ಪ ಇದು ಎಲ್ಲ ಇದೇ ಕೆಲಸ, ಒಂದು ಇಂಜೆಕ್ಷನ್ ಮಾಡಿದ್ರು, ನೀವು ಕೈಯಾರ ಮಾಡ್ಕೋಬೇಕು ಇದೊಂದು. ಏನು ಮಾಡ್ಬೇಕು ಸರ್? ಆಗ ನಮ್ಮ ಮನೆಯವರು ಒಂದು ಪುಸ್ತಕ ತಂದುಕೊಟ್ಟಿದ್ರು. ಆ ಪುಸ್ತಕದಲ್ಲಿ ಹೇಳಿದ್ರು ತುಳಸಿ, ಬೇವಿನ ಸೊಪ್ಪು, ಬಿಲ್ಪತ್ರೆ, ಜೀರಿಗೆ, ಮೆಣಸು ಇಷ್ಟೆಲ್ಲ ನುಣ್ಣಗೆ ಆಡಿಸ್ಬಿಟ್ಟು ಸ್ವಾಮಿ ಒಂದು ಸೀಸ ತಗೊಂಡು 5 ದಿನ ಉಪಯೋಗಿಸ್ತಾ ಸರ್. ಅದು ಗಂಟು ಇಷ್ಟಪ್ಪು ಒಂದು ಎಳಗರಿಗೂ ಸುದ್ದ ಬಂದ್ಬಿಟ್ಟು ಸರ್. ಅದನ್ನು ನಮ್ಮ ಮನೆಯವ್ರು ಹೆಂಗಸರು ಹೊರ್ಗರ ಅದು ನಿದ್ದೆನೇ ಮಾಡಿಲ್ಲ, ಅದು ಹುಷಾರ್ ಮಾಡ್ಕಂಟ ಅದು ದಿನ ಹುಷಾರಾಗೋಯ್ತು ಸರ್. ಅಂದರೆ ಏನು ಅದ್ರ ಮೇಲೆ ಹಚ್ತಾ ಇದ್ರ? ಇಲ್ಲ ಸರ್, ಮತ್ತೆ ಒಟ್ಟಿಗೆ ಕೊಡ್ತಿದ್ನು, ಒಟ್ಟಿಗೆ ಒಟ್ಟಿಗೆ ಕೊಡುದು. ಒಂದು ಸ್ವಲ್ಪ ಇಷ್ಟಪ್ಪ ಗಾಳಿನಾಗ ಬಂದ್ರು ಕೊಡ್ಬೋದು ಸರ್ ಅದಕ್ಕೆ. ಗಂಟ್ರೋಗಕ್ಕೆ ಮಾತ್ರ ಅದು ಒಂದೇದು. ಅಂದರೆ ಇವಿಷ್ಟನ್ನು ಸೇರಿಸ್ಬಿಟ್ಟು ಉಂಡೆ ಥರ ಮಾಡಿ ಉಂಡೆ ಆಡಿಸ್ಬಿಡೋದು ಚೆಂದಾಗ, ಅಂದರೆ ಕಲ್ಲಲ್ಲಿ ಚೆಂದಾಗಿ ತೇಯಬೇಕು. ಈಗ ಮಿಷಿನಲ್ಲಿ ಆಡಿಸ್ಬಿಡ್ತಾರೆ. ಸರಿ, ನುಣ್ಣಗೆ ಆಡಿಸ್ಬಿಟ್ಟು ಗಂಜಿ ಹಂಗೆ ಮಾಡ್ಕೊಬಿಟ್ಟು ಸೀಸ್ಗೆ ಹಾಕಿ ಒಂದು 2 ಸೀಸ. ಏನೇನು ಹಾಕಿದ್ರು ಇನ್ನೊಂದ್ಸರಿ ಹೇಳಿ? ಒಂದದು ತುಳಸಿ, ತುಳಸಿ, ಬಿಲ್ಪತ್ರೆ, ಬಿಲ್ಪತ್ರೆ, ಬೇವಿನ ಸೊಪ್ಪು 3, ಈ ನಮ್ಮ ಜೀರಿಗೆ, ಜೀರಿಗೆ, ಜೀರಿಗೆ ತಗೊಬಂದ್ಬಿಟ್ಟು ಮೆಣಸು ಸ್ವಲ್ಪ, ಒಂದು ಸ್ವಲ್ಪ ಉಪ್ಪಿನ ಪುಡಿ ವೃತ್ತಿಗೆ, ಅರಿಶಿನ ಹಾಕ್ಬೇಕು, ಅರಿಶಿನ ಒಂದು ಸ್ವಲ್ಪ ಹಾಕಬೇಕು ಸರ್. ಅರಿಶಿನ ಹಾಕಿದ್ರು ಏನಿಲ್ಲ, ಅದು ಬೆಲ್ಲ ಮಾತ್ರ ಹಾಕ್ನೇಬೇಕು ಸರ್. ಬೆಲ್ಲ, ಬೆಲ್ಲ, ಬೆಲ್ಲ ಹಾಕಿದ್ರೆ ಇಷ್ಟೆಲ್ಲ ಹಿಡ್ಕೊಂಡು ಅದಕ್ಕೆ ಗಂಟು ರೋಗಕ್ಕೆ ಅದು ಒಂದೇ ಔಷಧಿ ಸರ್. ಪ್ರತಿಯೊಬ್ಬರು ಮಾಡ್ಬೇಕು ಸರ್ ಅದೊಂದು. ಅದು ಬಿಟ್ಟರೆ ಇನ್ನೇನು ಬರುತ್ತೆ ನಿಮಗೆ ಔಷಧಿ ಮಾಡೋಕ್ಕೆ? ನಮಗೆ ಔಷಧಿ ಸಾರು ಹಿಂದೆ ನಮ್ಮ ಮನೆಯಲ್ಲಿ ಜನಗಳಿಗೆ ಅಸ್ತಿ ಆದಾಗ ಅವ್ರಿಗೆ ಕೆಂಪ್ಗಾಗ್ಬಿಟ್ಟು ಊತ್ಕೊಬಿಟ್ಟಿದ್ರೆ ಅವ್ರಿಗೆ ಪಥ್ಯ ಕೊಡ್ತಿದ್ರು ನಮ್ಮ ಮನೆಯವ್ರು, ನಮ್ಮ ಅಮ್ಮ ಕೊಡ್ತಿದ್ರು, ನಮ್ಮ ಚಿಕ್ಕವ್ ಕೊಡ್ತಿದ್ರು. ಅಷ್ಟು ನೋಡ್ಕೊಂಡಿದ್ದೀವಿ. ದಣ್ಣಿಗೆ ಗಂಟು ಬರ್ತದೆ, ಹೆಗಲು ಊತ್ಕೊಬಿಡ್ತದೆ. ಅಷ್ಟಕ್ಕೆ ಇವಾಗಲೂ ಕೊಡ್ತೀವಿ ಔಷಧಿ. ಹೆಗಲು ಅವೆಲ್ಲ ಬಂದಾಗ ಅಷ್ಟಳಿಂದ ಸರ್ದಾರಿ ಸೊಪ್ಪು ಅಂತ ಭೂಮಿ ಒಳಗೆ ಹೋಗಿರ್ತದೆ ಸರ್. ಅದು ಎಂಥ ಸೊಪ್ಪು? ಸರ್ದಾರಿ ಸೊಪ್ಪು ಅಂತ ಅದು ಅರ್ದಾಳಿ ಅಂತಾರೆ, ಅದು ಸರ್ದಾರಿ ಅಂತದೆ. ಅದು ಭೂಮಿಲೆಲ್ಲ ಉಳ್ಳಿಯಲೆ ಹೆಂಗೆ ಉಳ್ಳಿಯಲೆ ಹೆಂಗೆ ಹೋಗಿರುತ್ತೆ. ಅದು ದಡಗಾಡಲ್ಲಿ ಬೆಳೆಯೋದು, ದನ ಕುರಿಗೆ ಬಂತು ಮೇಕೆ ಬಿಡ್ತಾವೆ, ಅದಕ್ಕೆ ಇತ್ಕೊಂಡ್ಬಂದ್ಬಿಟ್ಟು ಪ್ರತಿಯೊಬ್ಬರು ಅಸ್ಥಿ ಆದವ್ರಿಗೂ, ಮನ್ಸನ್ಗೆ ಅಸ್ಥಿ ಆದ್ರಲ್ಲಿ ದನಿಗೆ ಅಸ್ಥಿ ಆಗಿರುವೆ. ಏನದು ಅಸ್ಥಿ ಅಂದರೆ? ಅಸ್ಥಿನ ಸಾಲೋದು ಒಂಥರ ಬಾಬು ನೀರಿನಲ್ಲಿ ಹೆಚ್ಚು ಕಮ್ಮಿ ಆಗ್ಬಿಟ್ಟು ಬಾವು, ಹ್ಞೂ, ದನಿಗೆ ಇದಾಗ್ಬಿಡ್ತವೆ ಸರ್. ಮಲ್ಕಾಕೋಕ್ಕಿಲ್ಲ ಆ ಟೈಮಲ್ಲಿ ಕೊಡ್ಬೋದು. ಈ ಬೇವಿನ ಸೊಪ್ಪು, ಮರಳ ಕಡ್ಡಿ ಅವೆಲ್ಲ ಒಂದು ಸ್ವಲ್ಪ ಅಗಿಸ್ತಾರೆ, ಆದರೆ ಇದು ಮಾತ್ರ ಒಟ್ಟು ಕಟ್ಟನೇಬೇಕು ಸರ್. ಇದು ಅರ್ದಾಳಿ ಸೊಪ್ಪು ಅದಲ್ಲ, ಚೆಂದ ನುಣ್ಣಗೆ ಅರ್ದ್ಬಿಟ್ಟು ಅದು ಕುಡಿಸ್ತಾರೆ ಪತ್ತಿಯೊಬ್ರಿಗೂ. ಅದಕ್ಕೆ 1000 ಗಂಟು ಬಂದವ್ರಿಗೂ ಅದು 3 ದಿನ ಹಸಿ ಪತ್ತೆ ಉಪ್ಪು ಖಾರ ಕಮ್ಮಿ ಹಾಕ್ಬೇಕು. ಮನುಷ್ಯ ರೈತ ಯಾರು ಬೇಕಾದ್ರೂ ಕಮ್ಮಿ ಹಾಕಿದಾಗ ಅದು ಇಳಿತಾ ಬರ್ತದೆ ಸರ್. ಮನುಷ್ಯರಿಗೆ ಹೇಳ್ತೀರ ನೀವು? ಮನುಷ್ಯನಿಗೂ ಅವ್ರು ಅಷ್ಟೇ, ದನಿಗೂ ಅಷ್ಟೇ. ದನಿಗೆ ಯಾರು ಉಪ್ಪು ಖಾರ ಕೊಡೋಕೆ ಹೋಯ್ತಾರೆ? ಅಲ್ಲ, ಉಪ್ಪು ಖಾರ ಅಲ್ಲ, ದನಿಗೂ ಬೇರೆ ಮೇವು ಮೇಯಿಸ್ಬಾರ್ದು. ಅದಕ್ಕಾಗ ಉಳ್ನೀರು ಕೊಡಬಾರ್ದು ಸರ್. ಏನ ಎಂತ ನೀರು? ಉಳ್ನೀರು ಹೋದ್ರೆ ಈಗ ನಾವು ದನಗಳು ಎಲ್ಲೂ ನೀರು ಮಾಡಿಬಿಟ್ಟು ಕೊಟ್ಟಗೆ ನೀರು ಕೂತ್ಬಿಡ್ತಾರೆ, ಅದು ಕೊಡಬಾರ್ದು. ಅಂದ್ರೆ ನೀವು ಹೇಳೋದು ಉಳ್ನೀರು ಕೊಡಬಾರ್ದು. ಉಳ್ನೀರು ಅಂದ್ರೆ ಮೊನ್ನೆ ಆಚೆ ಬಂದದ್ದು ಉಳಿ ಆಗಿರುತ್ತೆ, ಆ ನೀರು ಕೊಡಬಾರ್ದು. ಬೆಳ್ಳಿ ನೀರನ್ನ ಕೊಡ್ಬೇಕು, ಈಗ ನೀರು ಕೊಡ್ಬೇಕು. ಕಲಗಚ್ಚು ಅಂತ ಕೊಡ್ತಾರೆ, ಕಲಗಚ್ಚು ಅಂತ ಕೊಡಬಾರ್ದು, ಕೊಡಬಾರ್ದು. ಅದು ಮಹಾ ಅಂತ ಕೆಟ್ಟದ್ದು ಸರ್. ಕಲಗಚ್ಚು 3-4 ದಿನ ನಿಜ ಆರೋಗುದಿಲ್ಲ ಸರ್ ಅದು. ಬೀರೇಗೌಡ್ರೆ, ಈ ತರಹ ಗ್ರಾಮೀಣ ಪ್ರದೇಶದಲ್ಲಿ ಹಸುಗಳಿಗೆ ನಾಟಿ ವೈದ್ಯ ಮಾಡ್ತಾರಲ್ಲ, ಅದ್ರ ಬಗ್ಗೆ ನೀವೇನಾದರೂ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀರಾ ಸರ್? ಖಂಡಿತ ಸರ್, ಇದೊಂದು ಸರ್ವೇನೆ ಮಾಡಬೇಕು ಮತ್ತು ದಾಖಲಾತಿಗಳು ಮಾಡಬೇಕು ಅಂತ ಭಾಳ ಇಷ್ಟ ಇದೆ ಇದರಲ್ಲಿ. ಅದಕ್ಕಾಗಿ ನಾನು ಅದಕ್ಕೆ ಟೈಮ್ ಕೊಡ್ತಾ ಇದ್ದೀನಿ ಸರ್. ಅದು ನಮ್ಮ ಏನು ಮಾಡ್ತಾ ಇದ್ದೀರಿ? ನಿಮ್ಮ ಸುತ್ತಮುತ್ತ ತುಂಬ ಜನ ಇದ್ದಾರೆ ಈ ಥರ ನಾಟಿ ಔಷಧಿ ಸರ್? ಇದೆ ಸರ್, ಇದ್ದಾರೆ. ಅವ್ರ ಹತ್ರ ಕೂತ್ಕೊಂಡು ವಿಚಾರ ಮಾಡೋದು, ಅದನ್ನ ನೋಟ್ ಮಾಡಬೇಕು, ಅದನ್ನ ಒಂದು ಇದು ನಿಮ್ಮ ಈ ಇದಂತೂ ತುಂಬಾ ಅನುಕೂಲವಾದಂತಹ ಇದು ಸರ್ ಆಕಾಶವಾಣಿ ಇದು. ಯಾಕಂದರೆ ಅಂಥ ವ್ಯಕ್ತಿಗಳು ಇಂಥ ವೇದಿಕೆಗೆ ಬರಬೇಕು, ಇಲ್ಲಿ ದಾಖಲಾತಿ ಆಗಬೇಕು ಆ ವಿಷಯಗಳು. ಅದಂದರೆ ಎಷ್ಟೋ ತಲೆಮಾರುಗಳ ಕಡೆ ಇರುತ್ತೆ, ಅದು ಅಲ್ಲಲ್ಲೇ ಮುಗ್ದೋಗ್ತಾ ಇರತ್ತೆ. ಇಲ್ಲಿ ಬಂದು ದಾಖಲಾತಿ ಮಾಡಿದ್ರೆ ಅದು ನಮ್ಮ ರೈತರಿಗೆ, ನಮ್ಮ ಪಶುಸಂಗೋಪನೆ ಮಾಡುವಂಥವ್ರಿಗೆ ಎಲ್ಲ ತುಂಬ ಅನುಕೂಲ ಆಗುತ್ತೆ ಸರ್. ಅಂದರೆ ಈಗ ನೀವು ಸುತ್ತಮುತ್ತ ಈ ತರಹ ನಾಟಿ ಔಷಧಿ ಮಾಡೋರು ಹುಡುಕ್ತಾ ಇದ್ದೀರಿ? ಹೌದು ಸರ್. ಒಂದು ಉದಾಹರಣೆ ಹೇಳ್ತೀನಿ ಸರ್, ನಮ್ಮ ಹಸುಗೆ ಒಂದು ಕಡಸು, ಅದು ಇನ್ನೂ ತೆನೆ ಆಗಿರಲಿಲ್ಲ, ಇನ್ನೂ ಕಡಸು. ಅದೇನು ಮಾಡಿದೆ, ಒಂದು ಬೇಲಿ ಹತ್ರನೋ ಇಲ್ಲ ಗುಂಟ ಹತ್ರನೋ ಕಣ್ಣು ಉಜ್ಕೋಬಿಟ್ಟು ಕಣ್ಣು ಗಾಯ ಆಗ್ಬಿಟ್ಟಿದೆ. ಗಣ್ಣು ಪೂರ್ತಿಯಾಗಿ ಎಲ್ಲೋ ಇಶ್ಯೂ, ಅಂದರೆ ಕ್ಯೂ ತುಂಬಿಟ್ಟಿದೆ ಅಂತ ಹೇಳಿದ್ರು. ನಾನು ಡಾಕ್ಟ್ರಿಗೆ ಕೇಳಿದೆ ಈ ಥರ, ಇದು 90% ಹೋಗ್ಬಿಟ್ಟಿದೆ ಕಣ್ಣು ಅಂತಂದರು. ಎಲ್ಲರೂ ಶಾಕ್, ಮನೆಯಲ್ಲಿ ಅಪ್ಪ ಅಮ್ಮ ಎಲ್ಲ, ಏನು ಹೋಯ್ತಲ್ಲ ಕಣ್ಣು, ಹಸು ಹೋಯ್ತು, ಒಳ್ಳೆ ಕರು, ನಮ್ಮನೇಲೆ ಅಂತೂ ಕರು ಅಂದರೆ ತಮ್ಮ ಮಕ್ಕಳ ಥರ ಪ್ರೀತಿ ಮಾಡ್ತಾರೆ. ಹೀಗಾದಾಗ ಏನಾದರೂ ಹಳ್ಳಿಯವರು ಅನುಭವಿಸ್ತಿರ್ತಾ ಹಿರಿಯರಿರ್ತಲ್ಲ, ಅವ್ರ ಹತ್ರ ಹಿಂಗೆ ಹೇಳಿದ್ವಿ, ಹಿಂಗಿದೆ ಅಂತ. ಸರಿ, ಏನು ನಮ್ಮೊಬ್ಬರು ಇದ್ದಾರೆ ಕರ್ಕೊಬರ್ತೀನಿ ಅಂತ ಕರ್ಕೊಬಂದರು. ಅವರು ಒಂದು ಎಕ್ಕಡದಲ್ಲೇ ಎಕ್ಕದ ಗಿಡ ಅದೇನ್ ಮಾಡ್ದು, ನಮ್ಮ ಹಸಿನ ಬೆಣ್ಣೆ ಮಡಗಿರಪ್ಪ ಅಂದ್ರು, ಮಡಗುದು ಇಳ್ಳೆದಲ್ಲಿ ಹಾಕಿ ಹಸಿನ ಬೆಣ್ಣೆ ಕೊಟ್ಟನು. ಅವನೋಗಿ ನೀವು ಇಲ್ಲೇ ಇರಿ ಅಂದ್ಬಿಟ್ಟು ಹೋದ್ರು. ಅಲ್ಲಿ ಎಕ್ಕಡದಲ್ಲಿ ಮೂರು ತೊಟ್ಟು ಆಲ ಚುಟ್ಟಿಸ್ಕೊಂಡ್ರು, ಚುಟ್ಟಿಸ್ಕೊಬಿಟ್ಟು ಹಿಂಗೆ ನೇಕ ನೇಕ ಬಂದು ಅದೇನ್ ಮಾಡ್ತದೆ, ಕಣ್ಣು ಇಲ್ಲಲ್ವೇ, ಇಲ್ಲಿ ಬಂದು ಇಕ್ಕಿದ್ರು. ಎಲ್ಲಿಗೆ? ಉಬ್ಬಿನ ಮೇಲೆ, ಉಬ್ಬಿಂದ ಮೇಲೆ ಮೂರು ಅಂಗಳ ಬಿಟ್ಟು ಇಕ್ಕಿದ್ರು. ಇನ್ನಾರದಲ್ಲಿ ಅಷ್ಟು ಸುಲ್ತಾಯ್ತು ಸರ್, ಸುಟ್ಟೋದಂಗಾಗೋಯ್ತು. ಕಣ್ಣು ಎಂಟು ಇನ್ಕ ಕಟ್ಟ ಆಗ್ಬಿಡ್ತು ಸರ್, ಎಲ್ಲ ಗಂಜಿ ಕರಗ್ತಾ ಕರ್ತಾ ಕರ್ತಾ ಕರ್ತಾ ಒಂದು ನಾರ್ಮಲ್ ಕಣ್ಣಾಗೋಯ್ತು. ಆ ಕರು ಹಸು, ಮೂರು ಕರು ಹಾಕಿದ್ದಾರೆ ಮನೆಯಲ್ಲಿ, ಮೂರು ಕರು ಹಾಕಿ ನಾಲ್ಕನಾಗ ತೆನೆ ಆಗದೆ ಇವಾಗ. ಹಾಗಾಗಿ ಕಣ್ಣೇ ಹೋಗುತ್ತೆ, ನಮ್ಮ ಡಾಕ್ಟರ್ ಹೇಳ್ಬಿಟ್ರು ಕಣ್ಣು ಹೋಗ್ಬಿಡ್ತಿದ್ದು, 90% ಹೋಗ್ಬಿಟ್ಟಿದೆ ಅಂತ ಹೇಳ್ಬಿಟ್ರು. ನಮ್ಮ ಮಾವರ್ಗೆ ಹೇಳ್ದ, ಆದ್ರೂ ಅವ್ರಿಗೆ ಫೋನ್ ಮಾಡಿದ್ರು, ಮೊಬೈಲ್ ಕಳಿಸ್ರು, ಇಲ್ಲ ಕಣ್ಣು ಹೋಗ್ಬಿಟ್ಟಿದೆ ಅಂದ್ಬಿಟ್ರು. ಅಯ್ಯಯ್ಯೋ, ಹಾಗೆ ಇದಕ್ಕೆ ಒಂದು ವಾರ ಕಣ್ಣು ಬಂತು ಸರ್. ಆಮೇಲೆ 20 ಜನ ಮಟ್ಟಿಗೆ ಇಟ್ಟು ಬಿಡ್ಸ್ಕತ್ತು. ಓಹ್, ಯಾರು ಸರ್ ಅವರು ನಿಮ್ಗೆ ಔಷಧಿ ಕೊಟ್ಟವರು? ಹಾಂ ಸರ್, ಇದ್ದಾರೆ ನಮ್ಮ ಊರಲ್ಲಿದ್ದಾರೆ. ಹೌದು, ಅವ್ರು ನಮಗಿದೆ. ನೋಡಿ ನೋಡಿ, ಆ ಥರ ಸರ್, ಅದು ದೈವ ಕಲೆ ಹೇಳ್ಬೇಕಾದ್ರೆ ಅದು ಅಲ್ಲ. ನಿಜವಾಗ್ಲೂ ಇಂಥವು ದಾಖಲಾತಿ ಆಗಬೇಕು ಅಲ್ವೇ? ಹೌದು ಸರ್, ಖಂಡಿತ. ಅವ್ರದ್ದೇನೋ ಒಂದು ಪಾರಂಪರಿಕವಾದ ಜ್ಞಾನ ಇರುತ್ತೆ, ಚಿಕಿತ್ಸೆ ಕೊಡ್ತಾ ಇರ್ತಾರೆ. ಅಂದರೆ ತುಂಬ ಜನ ಏನು ಬಳಸ್ತಾರೆ ಅಂತ ಹೇಳೋದಿಲ್ಲ, ಅದೊಂದು ಸಮಸ್ಯೆ ಅಲ್ವಾ? ಆದ್ರೆ ನೀವು ನೋಡ್ಕೊಬಿಟ್ಟಿದ್ರಿ. ಹ್ಞೂ, ನಾವು ನೋಡ್ಕೊಂಡಿದ್ವಿ, ನಾವು ಜೊತೆ ಇರ್ತಿರಲ್ಲ, ಅವರು ನಮ್ಮ ಜೊತೆ ನನಗೆ ಯಾತಕಾರ ಕರೀದೇ ಇರ್ತಾರೆ ಬಂದು ಅಲ್ವಾ. ಈಗ ನರಸಯ್ಯನವರೇ, ಅನುಭವ ಸಾಕಷ್ಟಿದೆ ನಿಮಗೆ, ಒಳ್ಳೆ ಹಾಲು ಕೊಡೋ ಹಸುನ ಪತ್ತೆ ಮಾಡೋದು ಹೆಂಗೆ ಹೇಳಿ. ಹಸು ಹಾಲು ಕರೆಯೋದ್ರ ಸರ್, ನಾವು ಸಂತೆಗೆ ಹೋಗಿ ತರುವುದಲ್ಲ, ನಾವು ಹೋಯ್ತಾ ಬತ್ತ ನೋಡ್ಕೊಂಡಿರ್ಬೇಕು ಹಳ್ಳಿಯಲ್ಲಿ. ಒಂದಿನ ಹೋಗಿ ತರುವುದಲ್ಲ, ಇವತ್ತು ನೋಡ್ಕೋಬೇಕು ಅದು ಡೈರಿಗೆ ಹಾಲು ಎಷ್ಟು ಕೊಟ್ಟದು, ಇವನು ಹಾಲು ಎಷ್ಟು ಹೇಳ್ತಾನೆ, ನೆನ್ನೆ ಏನು ಹೇಳಿದನು, ಮೊನ್ನೆ ಏನು ಹೇಳಿದನು ಸುಳ್ಳು. ಈಗ ಒಂದು ಸ್ವಲ್ಪ ಸುಳ್ಳು ಕಲ್ತು ಬಿಟ್ಟವ್ರು ಜನ. ಆದ್ದರಿಂದ ನಾವು ಪರವಾಗಿ ಹಸ್ಕೊಳಗೆ ತರ್ಬೋದು, ಆದರೆ ಅವ್ರ ಕೆಪಾಸಿಟಿ ಮೇಲೆ ಹಸು ತರ್ಬೋದು ಸರ್, ಶಕ್ತಿ ಮೇಲೆ ತರ್ಬೋದು. ಒಬ್ಬರು ಮನೆ ಒಂದೇ ಮಡಿಕಂದು ಒಂದು 10 ಲೀಟ್ರ್ 12 ಲೀಟ್ರ್ ಹಾಲು ಕರಿತೀನಿ ಅಂತ ತರ್ಬೋದು. ಅವರು ಅಂತ ಹಸ್ಕೊಂಡು ತೊಗೊಳ್ಬೇಕು. ಈ ಒಂದು 3-4 ನಮಗಿರಲಿ, ಇವು ಸಣ್ಣ ಇರಲಿ ಅಂತ ಅನ್ನೋರು, ಅವನು ಅಂಥವ್ನು ತಡಿಕೊಡ್ಬೇಕು. ಅಲ್ಲ, ಆಯಿತು, ನೀವು ಒಂದು ಹೇಳಿದ ನಾನು ಮೆಚ್ಚಿದೆ. ಹೋಗ್ತಾ ಅವ್ನು ಬರ್ತಾ ನೋಡೋ ಅಂಥ ಜಾಗದಲ್ಲಿ ಹಸು ಖರೀದಿ ಮಾಡಬೇಕು ಮೊದಲನೇದು. ಹಸುವಿನಲ್ಲಿ ಏನು ಲಕ್ಷಣ ನೋಡಬೇಕು? ಹಸುವಿನ ಲಕ್ಷಣ, ಕೆಲವು ಜನ ಬೆಳಪು ಕಪ್ಪು ಅಂತ ಹೇಳ್ತಾರೆ, ಇದು ಹೆಚ್ಚಪ್ಪು ಪ್ರಿವರ್ ಅಂತ ಹೇಳ್ತಾರೆ, ಇಷ್ಟಕ್ಕೆಲ್ಲ ಅದಕ್ಕೂ ಯಾರು ಇರುತ್ತೆ ಸರ್. ಆದರೆ ಅವು ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು ಸರ್. ಅವು ಬಿಸಿಲು ಇಟ್ಟಿರೋಕ್ಕಿಲ್ಲ, ಹೆಂಗೆ ಬಿಸಿಲು ಇಟ್ಟಲ್ಲ, 10 ಗಂಟೆ 11 ಗಂಟೆ ಮೇಲೆ ಬಿಸಿಲು ಬಂದ್ಬಿಟ್ರೆ ತಡ್ಕೊಂಡಾರು. ಅವು ತೆಗೆದು ಮುಖ್ಯ ಇಲ್ಲ, ಈಗ ನಮ್ಮನೆಯವ್ರು ಒಂದು ತಗೊಂಡೇಬೇಕು ಅಂತಾರೆ, ತೆಗಿದ ಮುಖ್ಯ ಇಲ್ಲ, ಅದು ಟೈಮಲ್ಲಿ ಕಟ್ಟಾಕ್ಬೇಕು, ಅವಕ್ಕೆಲ್ಲ ಟೈಮ್ ಬೇಕು. ಈಗ ಹಂಗಿಲ್ಲ, ಅದು ಬಿಚ್ಚು ಬಿಸಿಲಲ್ಲೇ ಇರ್ಬೋದು, ಒಂದು ಸ್ವಲ್ಪ ಮಳಲುಣ್ಣೆ ಇರ್ಬೋದು, ಅದು ಒಂದು ಸ್ವಲ್ಪ ಇದ್ರಂಗೆ ಇದೆ ಸರ್. ಆದ್ದರಿಂದ ಹೆಚ್ಚಪ್ಪು ತಕ್ಕೊಳ್ಳೋದಕ್ಕಿಂತ ಬುದ್ಧಿ ಓಡಿಸಿ ಅದು ಸಾಕಬೇಕು. ಒಳ್ಳೆ ಉತ್ತಮ ಇಲ್ಲ ಅಂತ ಹೇಳಿಕ್ಕಿಲ್ಲ. ಹೆಚ್ಚಪ್ಪನಲ್ಲಿ ಇವತ್ತು ಒಬ್ಬರು ಕರಿತಾವ್ರೆ, ಎರಡು ಶಾಂತಿಪುರ ಅಂತದ ಸರ್ ಪಕ್ಕದಲ್ಲಿ, ಅವರು ಒಬ್ಬ 5 ದಿವಸಗಳು ಮಡಿಕಾದ್ರೆ ಹೋಯ್ತೀವಿ ನಾವು, ವಾರಕ ನಾಲ್ಕಿನ್ಕ್ ಹೋಯ್ತೀನಿ. ಒಬ್ಬ ಮನುಷ್ಯ 30 ಲೀಟ್ರ್ ಹಾಳಾಗ್ತ ನಮ್ಮ ಟೈಮಿಗೆ ದಿನ 2,000 ರೂಪಾಯಿ. ಅವ್ರಿಗೆ ಒಂದು ಹೊಲ ಜ್ವಾಳದ ಕಡೆ ನಾವು ಹೋಗಿ ನೆತ್ತಿ ಹೊಡ್ಕೊಂಡ್ರೆ ಅವ್ರು ಹೊಲನ ಕೊಂಡ್ಕೋತಾರೆ ಕಡ್ಡಿಗೆ, 20,000 ಕೊಟ್ಟು. ಆ ರೀತಿನೂ ಮೇಯಿಸೋರು ಅವರೇ. ಒಟ್ಟಿನಲ್ಲಿ ಅಲ್ಲಿ ಡೈರಿ ಇರೋದು ಒಂದು 30 ಕುಳ ಇರ್ಬೋದು ಸ್ವಾಮಿ. ಅಲ್ಲಿ ಇವತ್ತು ಪ್ರತಿಯೊಂದು ಬೆಳಿಗ್ಗೆ 10 ಗಂಟೆ ಸಾಯಂಕಾಲ 10 ಗಂಟೆ ಆಲಾಯಿತು. ಒಂದೇದು ನಮ್ಮ ಇದಕ್ಕೆ ಹೋಬಳಿಗೆ ಶಾಂತಿಪುರ. ನಿಮ್ಮ ಹತ್ರ ಇರೋದೆಲ್ಲ ಈ ಕ್ರಾಸ್ ಬ್ರೀಡ್ಗಳ? ನಮ್ಮ ಕ್ರಾಸ್ ಕ್ರಾಸ್ ಎಲ್ಲ ಜರ್ಸಿನೇ. ಎಲ್ಲ ಜರ್ಸಿನೇ. ಈಗ ನೀವು ತಾಯಿ ಇಟ್ಕೋತೀರೋ ಅಥವಾ ಕರು ಮಡಿಕೋತೀರಾ? ಸರ್, ನಾವು ತಾಯಿ ಅಂದರೆ ಎರಡು ಕರೆಯೋ ಮಾತ್ರ ಇಟ್ಕೊಂಡಿರ್ತೀವಿ. ಮುಂದೆ ಕರ ಇದು ಬರ್ತದೆ ಅಂತ ಅದು 2 ಸೂಲು ಉಯ್ಯದ ಮೇಲೆ ನಾವು ಬೇರೆಯವ್ರಿಗೆ ನಮಗೆ ಬೇಕಾದ್ರೆ ಕೊಡೋದು ಅವ್ರಿಗೆ. ಯಾಕೆ ಇದು ಕರಿತಾದ ಅಲ್ಲು ಹೊರಗೆ ಅವ್ರು ಕೊಟ್ಟರು ಇವು ಉತ್ತಮ ಅಂತ. ಅಂದರೆ ನೀವು ಕರುನೂ ಮರ್ತೀರಿ, ಹಸುನೂ ಮರ್ತೀರಿ? ಹಸುಗಳನ್ನೇ ಮಾರೋದು ಸರ್, ನಾನು ಒಂದು ಕರ ಹಾಕ್ಸ್ಕೊಂಡು ಎರಡನೇ ಕರಿ ಕೊಡ್ತೀನಿ. ಹೌದಾ? ಪ್ರತಿಯೊಂದು ಯಾಕೆ ನಮ್ಗೆ ಕರೀತದೆ ಇಲ್ಲ. ಈಗ ಹೊಸ ಕೊಟ್ಬಿಟ್ಟಾಗ ಅಣ್ಣಪ್ಪ ನೀನು ಅಂತಾರೆ ಬಂದಿದ್ದೀನಿ, ನಮ್ಮ ತಕ್ಕ ಈಗ ಮೂರು ಹೊಸ ಕೊಟ್ಟಿದ್ದೀನಿ, ಮೂರು ಜನ ನಮ್ಮ ತಕ್ಕ ಬರ್ತಾರೆ, ಯಾಕೆ ನೀವು ಒಳ್ಳೆ ಹೊಸ ಕೊಟ್ಟಿದ್ದೀರಿ. ಅದೇ ನಿಮ್ಮಲ್ಲಿ ಬರೋ ಎಲ್ಲ ಹಸುಗಳು ಬರೀ ಎಣ್ಗರನೆ ಆಗ್ತವೆ? ಎಣ್ಗರ ಅಂತ ಸರ್ ಒಂದು ಸ್ವಲ್ಪ ಎಣ್ಗರನೆ ಹಾಕಿದವು, ಈಗ ಎಂಟು ಎಂಗರ್ ಹಾಕವೆ, ಎಂಟು ಅಂದರೆ ಓರ್ಗರ್ ಹಾಕವೆ. ಅಲ್ಲ ಅಂದರೆ ಈಗ ಹೊಸದಾಗಿ ಬಂದದಲ್ಲ ಏನು ಸೆಕ್ಸ್ ಲಿಂಕ್ಡ್ ಸೆಮನ್ ಅಂತ ಬಂದಿದೆ, ಗೌಡ್ರಿಗೆ ಗೊತ್ತಿರ್ಬೇಕು ಅಲ್ವಾ? ಅಂತ ಸೆಮನ್ನೇ ಪುಡಿಸ್ತೀರಾ ಹಿಂಗೆ ಅಂತ ಸರ್? ಅದು ಇಲ್ಲ ಸರ್, ನಾವು ಅದಾಗಿ ಬಂದಿದೆ ಅಂದರೆ ಅದು ನಮ್ಮ ಜೆರ್ಸಿ ಹಸುಗಳಿಗೆ ಅದು ಒಗ್ಗಲ್ಲ ಸರ್ ಅದು, ಯಾಕಂದ್ರೆ ಆ ಕರು ಬಲಿಷ್ಠವಾಗಿ ದಪ್ಪ ಸ್ಪಷ್ಟವಾಗಿ ಬೆಳೆದ್ಬಿಡುತ್ತೆ, ಅದು ಡಿಲಿವರಿ ಟೈಮಲ್ಲಿ ತುಂಬ ತೊಂದರೆ ಕೊಡುತ್ತೆ ಅದು ಅಂತ ನಾವು ಜೆರ್ಸಿಗಳಿಗೆ ಅದು ಹಾಕಿಸ್ತಿಲ್ಲ. ಅದು ಏನಿದ್ರು ಹೆಚ್ ಎಫ್ ಹಸುಗಳಿಗೆ ತುಂಬ ಅನುಕೂಲ ಆಗಿದೆ ಸರ್. ಸರ್ ಒಂದು ಮಾತು ನನ್ನ ಇದರಿಂದ ನಾನು ಹೇಳಿದ್ರೆ, ನಾವು ಹಸುಗಳನ್ನ ಮಾರಾಟ ಮಾಡೋ ಒಂದು ವರ್ಗ ಇರುತ್ತೆ, ಹಸುಗಳು ಸಾಕಿ ಅದರಿಂದ ಬದುಕಬೇಕು ಅನ್ನೋ ಒಂದು ವರ್ಗ ಇರುತ್ತೆ. ನಿಜ. ಈ ಮಾರಾಟ ವರ್ಗರು ಏನು ಮಾಡ್ತಾರೆ, ಅದನ್ನ ಬಣ್ಣ ಕಟ್ತಾರೆ, ಅದು ಒಂದೊಂದು ಪಕ್ಕದಲ್ಲಿ ಮಾಡ್ಕೊಂಡು ಹೋಗ್ಬಿಡ್ತಾರೆ, ಇದರಿಂದ ಅದ ಮೇಲೆ ಜೀವನ ಕಟ್ಕೊಳ್ಳೋರು ತುಂಬ ನಷ್ಟ ಅನುಭವಿಸ್ತಾರೆ. ನಿಜ. ನಾ ಅವ್ರಿಗೆ ಏನಪ್ಪ ಹೇಳೋದು ಅಂದರೆ, ನೀವು ಕರುಗಳು ತಗೊಬನ್ನಿ, ಕರುಗಳು ತಂದು ಸಾಕಿ ದೊಡ್ಡದು ಮಾಡಿ ಅದರಿಂದ ಬಿತ್ತನೆ ಮೆತ್ತನೆ ಮಾಡಿಕೊಂಡು ಮಾಡ್ಕೊಂಡು ಹೋಗ್ಬೋದು. ನೀವು ಸಡನ್ನಾಗಿ ಬೆಳೆಬಿಡಬೇಕು, ಸಡನ್ನಾಗಿ ಲಾಭ ಬರಬೇಕು, ಅದು ಖಂಡಿತ ಆಗಲ್ಲ. ಯಾಕೆಂದರೆ ಒಂದು ಕರು ನಮ್ಮ ಮನೆಗೆ ಬತ್ತು ಅಂದರೆ ನಮ್ಮ ವಾತಾವರಣಕ್ಕೆ ಉಕ್ಕೊಳುತ್ತೆ, ಅದಕ್ಕೆ ಟೈಮ್ ಸಿಗುತ್ತೆ, ಅದು ಬದುಕು ಅದನ್ನ ಅಲ್ಲಿ ಕಡ್ಕೊತಾ ಹೋಗುತ್ತೆ, ಜೀವನ ಕಡ್ಕೊಂಡು ಹೋಗುತ್ತೆ. ನೀವೇನು ಮಾಡ್ತೀರಿ, ಸಡನ್ನಾಗಿ ತೊಗೊಬರ್ತೀರಿ, ಹೆಚ್ ಎಫ್ ಅಂತ ತೊಗೊಬಂದ್ಬಿಡ್ತೀರಾ, ನಿಮ್ಮಲ್ಲಿ ಬಿಸಿಲಿರುತ್ತಾ, ಇಲ್ಲ ನಿಮ್ಮ ನೀರು ಉಗ್ಗಲ್ವಾ, ಇವೆಲ್ಲ ತುಂಬ ಇರುತ್ತೆ. ಸಡನ್ನಾಗಿ ಹಾಲು ಡೌನ್ ಆಗ್ಬಿಡೋದು, ನೀವು ಕ್ಯಾಲ್ಸಿಯಂ ಹಾಕ್ಬಿಡ್ತೀರಾ, ಹಾಲು ಜಾಸ್ತಿ ಬರಲಿ ಅಂದ್ಬಿಟ್ಟು ಪೌಷ್ಟಿಕಾಂಶ ಕೊಟ್ಬಿಡ್ತೀರಾ, ಏನೋ ಒಂದು ಒಂದು ವೀಕು 15 ಡೇಸ್ ಕೊಡ್ಬೋದು, ಆಮೇಲೆ ದೇಹನೇ ಸುಣ್ತಾ ಇರತ್ತೆ ಅದು. ಹೀಗಾಗಿ ನಾವು ಅದ್ರ ಬಗ್ಗೆ ನಾವು ಮಾನಸಿಕವಾಗಿ ಅದಕ್ಕೆ ಅಡ್ಜಸ್ಟ್ ಆಗಬೇಕು, ಇದು ನನ್ನ ನಂಬಿಕೆ ಸರ್ ಅದು. ಕೇಳುಗರೆ, ಸೆಪ್ಟೆಂಬರ್ 9 ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಕೃಷಿ ಇಲಾಖೆ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಮಂಡ್ಯದ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ ವಿ ಅಶೋಕ್. ಕರೆ ಮಾಡಲು ಸಂಪರ್ಕ ಸಂಖ್ಯೆಗಳು 251252 ಹಾಗೂ 251508. ಮೈಸೂರಿನ ಎಸ್ಟಿಡಿ ಕ್ರಮ ಸಂಖ್ಯೆ 0821. ಮರೆಯದಿರಿ, ಸೆಪ್ಟೆಂಬರ್ 9 ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಕೃಷಿ ಇಲಾಖೆಯ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ನೇರ ಫೋನಿನ್ ಕಾರ್ಯಕ್ರಮ. ಹಸುನ ಚೆನ್ನಾಗಿ ಸಾಕ್ತೀರಾ? ಈ ಹೋರಿಗಳನ್ನ ಸಾಕ್ತಿದ್ರಾ? ಹೋರಿಗಳನ್ನ ಸಣ್ಣ ಕೊಡಿಕ್ಲ ಸರ್, ನಾನು ಒಂದು ವರ್ಷ ತುಂಬಿಕೊಂಡು ಯಾವಾಗಲೂ ನಾನು ಈಗ 2 ಕರೆ ಸಾಕ್ತಾ ಇದ್ದೀರಿ ಹೋರಿ, ಒಂದುವರೆ ವರ್ಷ ಯಾರಾದ್ರೂ ಸ್ವಯಂಕೃತವಾಗಿ ನಾವು ಬಳಸ್ಕೋತೀವಿ ಅದನ್ನ ಉಳುಮೆಗೆ, ಅಂಥವ್ರಿಗೆ ಹುಡುಕಿ ಕೊಡೋದು ಸರ್ ನಾವು. ಅದು ಯಾವ ರೀತಿ ಕಟಾವು ಮಾಡೋಂಥವ್ರು ಅವ್ರಿಗೆ ಖಂಡಿತವಾಗಿ ಕೊಡಲ್ಲ, ಅದು ಎಷ್ಟೇ ದೊಡ್ಡ ಹಾಲುವೆ ನಾವೇ ಸಾಕ್ತೀವಿ, ಯಾರಿಗೂ ಉತ್ತಮ ಬಳಸ್ಕೋತೀವಿ ಅವ್ರಿಗೆ ಅದು ಫ್ರೀಯಾಗಿ ಕೊಡ್ತೀವಿ ನಾವು. ನಾಟಿ ಹಸುಗಳು ನಾಟಿ ಹೋರಿಗಳು ನಾಟಿ ಹೋರಿ ಸಮಿ ನಾವು ಇವಾಗ ಕಟ್ತಾ ಇಲ್ಲ ಸರ್, ಇರೋದು ಹೇಳ್ಬೇಡ. ಯಾವಾಗ ಕಟ್ಟಿ ನಾವು 80 ಇಸವಿಗೆ ಕೊನೆಯಾಗೋಯ್ತು. ಆಗ ನಾಟಿ ಹೋರಿ ನಾಟಿ ಹಸುಗಳು ಸಿಕ್ಬೇಕಲ್ವ ಅಂತ ನಾನು ಒಂದು 20 ವರ್ಷ ಮೀಸಿದ್ದೀನಿ ಸರ್ ನಾಟಿ ಹಸು. ಅವು ಹೋರ್ಗರ್ಗಳು ಹಾಕಿದ್ರೆ ದುಡ್ಡು, ಹೆಂಗಾರ ಹಾಕಿದ್ರು ಹುಟ್ಟು ಅವು. ಆವತ್ತಿನ ಕಾಲದಲ್ಲಿ 700-800 ರೂಪಾಯಿ ಒಂದು ಕರು, ಇವತ್ತದು 100,000 ರೂಪಾಯಿ ಒಂದು ಜೊತೆ, ಕಮ್ಮಿ ಇಲ್ಲ. ಈಗ ಕಬ್ಬಡಿಗೆ ಬಂದು ತಗೊಬಂದವರು ನಮ್ಮ ಹುಡುಗರು 1.5 ಲಕ್ಷ ಕೊಡ್ತಂದ್ರು. ಆಮೇಲೆ ಒಳ್ಳೆ ಒಳ್ಳೆ ಎತ್ಕೊಳ್ಳು ಈಗ ಬೆಳೀತಾರೆ ಸರ್. ಅಂದರೆ ಈಗ ನಿಮ್ಮಲ್ಲಿ ಕ್ರಾಸ್ ಬ್ರೀಡ್ಗಳಿಗೆ ಹುಟ್ಟೋವಂಥ ಗಂಡು ಕರುಗಳಲ್ಲಿ ಉಳುಮೆ ಮಾಡ್ಬೋದು? ಜೋಕಾಗಿ ಉಳ್ಬೋದು ಸರ್, ಉಳ್ಬೋದು, ಗಾಡಿ ಹೊಡಿಬೋದು. ಅದು ಒಂದು ಆದಾಯ ಅಲ್ವೇ? ಏನು ತಪ್ಪಾಗಿಲ್ಲ ಸರ್, ಅದು 2 ಕರೆ 50,000 ರೂಪಾಯಿ ಓದಿ ಹೋಯ್ತವೆ. ಹ್ಞೂ, 50,000 ರೂಪಾಯಿಂದ 70,000-80,000 ರೂಪಾಯಿ ಆದರೆ ಎರಡೆಲ್ಲ ಆಯ್ತು ಅಂದ್ರೆ 50,000 ರೂಪಾಯಿ ಗ್ಯಾರಂಟಿ ಅಲ್ವಾ? ಹ್ಞೂ, ಯಾಕೆ ಇದು ಮಾಡಬೇಕು? ನಿಜ, ಆಲೋಚನೆ ಸರಿಯಾಗಿದ್ದರೆ ಆದಾಯದ ಮೂಲಗಳು ಸಾಕಷ್ಟು ಸೃಷ್ಟಿ ಆಯ್ತವೆ. ಖಂಡಿತ ಸರ್, ಈ ಮಾತಲ್ಲೂ ಒಪ್ಕೋಬೋದು. ಹಾಂ, ಈಗ ಹೈನುಗಾರಿಕೆಯಿಂದಲೇ ನೀವು ಬದುಕಿದ್ದು ಗದ್ದಿಗೆನಲ್ಲಿ? ಈಗ ಬದುಕ್ತಾ ಇರೋದೇ ಅದರಿಂದ ಸಮ ಈಗಲೂ ಅಲ್ವೇ. ಈಗ ನೋಡಿ, ನಿಮ್ಮ ಮನೆಯವರು ಪಾಪ ಹೂ ಕಟ್ಟಿ ನಿಮಗೆ ಕರೋನಾ ಕೊಟ್ರು, ಈಗಲೂ ಹೂ ಕಟ್ತಾರ ಮನೆಯವರು ಅಥವಾ ಬಿಟ್ಬಿಟ್ಟವ್ರ? ಕಟ್ತಾರೆ ಅವರು, ನಾವು ಕಟ್ಸ್ಕೊಡ್ತಾ ಇಲ್ಲ, ಈ ಕೆಲಸನ ಹೆಚ್ಚಿಗೆ ಕೊಡ್ತೇವಲ್ಲ. ಈಗ ಈಗ ಬಂದಿದ್ದೀನಿ, ದನಿಗೆ ಹುಲ್ಲು ಹಾಕ್ಬೇಕು, ತೊಪ್ಪೆ ತಾಕ್ಬೇಕು ಅಲ್ವಾ? ಶ್ರಮ. ಅದೇ ನೋಡಿ, ಪ್ರೀತಿಯಿಂದ ಸೇವೆ ಮಾಡಿದ್ರಿ, ರಾಸು ನಿಮ್ಮ ಕುಟುಂಬಕ್ಕೊಂದು ಭದ್ರತೆ ಒದಗಿಸ್ತು ಅಲ್ವಾ ಗೌಡ್ರ? ಮುಂದೆ ಏನಾದರೂ ಯೋಜನೆಗಳಿದಾವ ನಿಮ್ಮವು? ಇನ್ನೂ ಜಾಸ್ತಿ ಹೊಸ ಕಟ್ಟಬೇಕು, ಹಾಲಿನ ಉತ್ಪಾದನೆ ಜಾಸ್ತಿ ಮಾಡಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ? ಸರ್, ಇದೆ ಸರ್, ನಾವು ಅದು ಉತ್ಪಾದನೆಗಿಂತ ಸೇವೆ ಮಾಡಬೇಕು ಅನ್ನೋದು ಭಾಳ ಮನಸ್ಸಿದೆ ಸರ್ ನಮಗೆ ಅಲ್ವಾ? ಹೌದು. ನಿಮಗೆ ಏನು ಕನಸುಗಳು ಆಸೆಗಳು? ನಾವು ಶಕ್ತಿ ಇರೋರ್ಗೆ ಈ ಹೊಸ್ಕೊಳ್ಳು ಮೇಯಿಸ್ಬೇಕು ಅಂತ ಸರ್. ಹೊಸ್ಕೊಳ್ಳು ಕರುಗಳು ಅಂತಲ್ಲಿ ಒಂದು 5 ಹಸು 10 7 ನಮ್ಗೆ 7 ನಮ್ಗೆ ಯಕಸ ಕಾಣ್ತಾ ಇಲ್ಲ. ಹೇಳಿದ್ರು ಒಬ್ರು 7 ಮೇಂಟೈನ್ ಮಾಡೋದು ತುಂಬ ಕಷ್ಟ ಇದೆ. ಮೇಂಟೈನ್ ಮಾಡ್ತೀನಿ, ಅವ್ರು ಮಾಡ್ತಾರೆ ಸರ್. ನಾನು ನಿರಾಳಾಗಿ ಮಾಡ್ತೀನಿ. ನಾನು ಬೆಳಿಗ್ಗೆ ಹೋಗ್ತೀನಿ, 2 ಮೇವು ತುಕ್ಕಿಕೊಂಡ್ಬಿಟ್ಟು